ಶುಭಾಶಯಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042588330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನೋಡ್ರಪ್ಪ, ಅವನು 1 crore 70 lakh ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ ಬರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವ್ ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಕರ್ನಾಟಕ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ 2025 January 23, 24, and 25 ಅರಮನೆ ಮೈದಾನ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸಲಾಗಿದೆ. ಸಾವಯವ ಮತ್ತು ಸಿರಿಧಾನ್ಯ ಉತ್ಪನ್ನಗಳ ಪ್ರದರ್ಶನ, ದೇಸಿ ಬೀಜಗಳು ಮತ್ತು ಮರೆತು ಹೋದ ಖಾದ್ಯಗಳ ಆಹಾರ ಮಳಿಗೆಗಳು, ವಿಚಾರ ಸಂಕಿರಣಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ. ಸಾವಯವ ಸ್ವಾಗತಿಸಿ, ಸಿರಿಧಾನ್ಯ ಆಸ್ವಾದಿಸಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ UPI ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ UPI ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, January 16-31 ಮಹಿಳೆಯರನ್ನು ಬಾಧಿಸುವ ಗರ್ಭಕಂಠದ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ ಬೆಳಿಗ್ಗೆ 9:05 ಬೆಂಗಳೂರು ಆಕಾಶವಾಣಿ 101.3 FM, ಬೆಳಿಗ್ಗೆ 8:55 ವಿವಿಧ ಭಾರತಿ ಕನ್ನಡ 102.9 FM ಬೆಳಿಗ್ಗೆ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿಯ ಮಹತ್ವ, ಈ ಕುರಿತು ಹುಬ್ಬಳ್ಳಿಯ ಯಶಸ್ವಿ ಕೃಷಿಕ ದ್ಯಾವನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ, ನಮಸ್ಕಾರ. ಇವತ್ತ ಒಕ್ಕಲತನ ಮಾಡೋದು ಬಹಳ ಕಷ್ಟದ, ಸಾಕಷ್ಟು ಸವಾಲುಗಳ ಮಧ್ಯೆ ನಮ್ಮ ರೈತ ಇದ್ದಾನೆ. ಭೂಮಿಯನ್ನ ಹದ ಮಾಡೋದ್ರಿಂದ ಹಿಡಿದು ಬೆಳೆ ತೆಗೆದುಕೊಂಡು ಮನೆಗೆ ಬರೋವರೆಗೂ ಕೂಡ ಅದು ಸಾಧಾರಣ ಒಂದು ಸವಾಲಿಲ್ಲ. ಇವತ್ತು ಭೂಮಿ ಮೊದಲ ಹಾಗೆ ಫಲವತ್ತಾಗಿಲ್ಲ, ಆಮೇಲೆ ಕಮತ ಇಲ್ಲ. ಮೊದಲೆಲ್ಲ 8 ಎತ್ತಿನ ಕಮತ, 16 ಎತ್ತಿನ ಕಮತ ಅಂತಿದ್ರು, ಈಗ 2 ಎತ್ತಿನ ಕಮತನೂ ಇಲ್ಲ ಈಗ. ಹೀಗಾಗಿ ಭಾಳ ಜನಕ್ಕೆ ಅದೊಂದು ಸಮಸ್ಯೆ. ಹೊಲದೊಳಗೆ ಒಂದು ಸಾವಯವ ಗೊಬ್ಬರ ಇಲ್ಲ, ಯಾಕಂದರೆ ತಿಪ್ಪೆ ಗೊಬ್ಬರ ಇದ್ರೇ ಅದು ಅಲ್ಲಿ ಒಂದು ಜೀವ ಕಾಣಲಿಕ್ಕೆ ಅನುಕೂಲ ಆಗ್ತದೆ. ಎರೆಹುಳು ಗೊಬ್ಬರ ಅಂದರೆ ಕೊಂಡ್ಕೊಂಡು ತರಬೇಕು, ಅದು ಎಲ್ಲರಿಗೂ ಆಗುವುದಿಲ್ಲ. ಹೀಗಾಗಿ ಇವತ್ತು ಮಣ್ಣಿನ ಒಂದು ತೇವಾಂಶ ಅನ್ಬೋದು, ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತೀವಿ, ಅವುಗಳು ಮಣ್ಣಿನಲ್ಲಿ ಯಥೇಚ್ಛವಾಗಿಲ್ಲ. ಹೀಗಾಗಿ ನಾವು ಬೆಳಿಬೇಕು ಅಂತಂದರೆ ಸರಿಯಾಗಿ ಬೆಳಿಲಿಕ್ಕೆ ಆಗ್ತಾಯಿಲ್ಲ. ರೈತರಿಗೆ ಏನೋ ಅನ್ಕೋತಾನೆ, ಆಮೇಲೆ ಅತಿವೃಷ್ಟಿ ಆಗುತ್ತೆ, ಭಾಳ ಮಳೆ ಬಂದುಬಿಡ್ತದೆ, ಆಮೇಲೆ ಒಂದು ಸರಿ ಮಳೆನೇ ಆಗೋದಿಲ್ಲ, ಗೋವಿನ ಜೋಳ ಸಾಕಷ್ಟು ತೊಂದರೆ ಅನುಭವಿಸ್ತದೆ, ಬೇರೆ ಬೇರೆ ರೋಗಗಳು ಬೇರೆ ಬೇರೆ ಕೀಟಗಳು ಬಾಧಿಸ್ತಾ ಇದ್ದಾವೆ. ಔಷಧ ಇಲ್ಲ ಅಂದರೆ ನಾವು ಜೀವನ ಮಾಡೋಂಗಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಸಾಕಷ್ಟು ರಾಸಾಯನಿಕಗಳು ಹೊಡಿಬೇಕು, ಆಮೇಲೆ ಆಳು ಸಿಗೋದಿಲ್ಲ. ಈಗ ರೈತರ ಇನ್ನೊಂದು ಕಷ್ಟ ಅಂದರೆ ಆಳು ಒಂದು ಸಿಗೋದಿಲ್ಲ. ಹೀಗಾಗಿ ಹೆಸರು ಎಷ್ಟೋ ಜನ ರೈತರು ಆಳು ಸಿಗದೇ ಆ ಕಸ ಎಸೆದು ಹಂಗೆ ಉಳಿತು, ಕಸದ ಜೊತೆಗೆ ಹೆಸರು ಬೆಳೀತು, ಅದು ಹೆಸರಿಗಿಂತ ಜಾಸ್ತಿ ಕಸನ ಬಂದುಬಿಡ್ತು. ಹೀಗಾಗಿ ಮಳೆ ಒಂದಾಯಿತು, ಆ ಕಾಳು ಸರಿಯಾಗಿ ಸಿಗಲಿಲ್ಲ. ಹೀಗಾಗಿ ಅವರು ಮಾಡಿದಂಥ ಅವನು ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗಲಿಲ್ಲ, ಮತ್ತು ಇಳುವರಿನೂ ಬರಲಿಲ್ಲ. ಇಂಥ ಇದು ಒಂದಲ್ಲ, ಸಾಕಷ್ಟು ಸಾರಿ ರೈತ ಬಾಂಧವರು ಎದುರಿಸ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಇದಕ್ಕಂದರೆ ನಾವು ಕೃಷಿ ಸಾಕ್ಷರ ಆಗಿಲ್ಲ ಅಂತ ಅರ್ಥ. ಈ ಒಂದು ಹವಾಮಾನ ವೈಪರೀತ್ಯಗಳನ್ನು ಕೂಡ ನಾವು ನಿರ್ವಹಿಸಬೇಕಾದಂಥ ಒಂದು ಅಗತ್ಯತೆ ಅನಿವಾರ್ಯತೆ ನಮಗದು. ಅದನ್ನೆಲ್ಲ ಅರ್ಥ ಮಾಡಿಕೊಂಡು ವಿಜ್ಞಾನಿಗಳ ಸಹಕಾರದಿಂದ ನಾವು ಕೃಷಿ ಮಾಡಲಿಕ್ಕೆ ಸಾಧ್ಯ ಆದರೆ ಇವತ್ತು ಉತ್ತಮವಾದ ಕೃಷಿ ಮಾಡೋಕ್ಕೆ ಸಾಧ್ಯ. ಅಂಥ ಯಶಸ್ವಿಯಾದ ರೈತರು ನಮ್ಮ ಜೊತೆಗಿದ್ದಾರೆ. ಆಮೇಲೆ ಸಂರಕ್ಷಿತ ಬೇಸಾಯ ಮಾಡ್ತಾರೆ, ಪಾಲಿಥೀನ್ ಸೀಟ್ನೊಳಗಡೆ ಹಸಿರುಮನೆ ಪರಿಣಾಮವನ್ನು ನಿರ್ವಹಿಸಿ, ಅಂದರೆ ಎಲ್ಲ ಒಂದು ಸರಿಯಾದ ಪ್ರಮಾಣದೊಳಗೆ ಆ ಒಂದು ಉಷ್ಣಾಂಶ ಮತ್ತು ಯಾವುದೇ ಒಂದು ಬಾಧಕ ಆಗದ ನಿಟ್ಟಿನೊಳಗೆ ಒಂದಕ್ಕಿಂತ 5 ಪಟ್ಟು ಬೆಳೆ ಬೆಳೆಯುವಂತಹ ಯಶಸ್ವಿ ರೈತರು ನಮ್ಮ ಜೊತೆಗಿದ್ದಾರೆ. ಅವರು ಮಾರ್ಗದರ್ಶನ ತೆಗೆದುಕೊಳ್ಳು. ಮನೆ ಕೃಷಿ ಮೇಳ ಆಯ್ತಲ್ಲ, ಕೃಷಿ ಮೇಳದೊಳಗೆ ಈ ಎಲ್ಲ ರೈತರು ಬಂದು ತಮ್ಮ ಸಾಧನೆಗಳನ್ನು ಹೇಳ್ಕೊಂಡ್ರು, ಅದು ನಮ್ಮ ಮಾರ್ಗದರ್ಶಿ ಆಗಬೇಕು. ಆ ಒಂದು ನಿಟ್ಟಿನೊಳಗೆ ಮುಂದಿನ ಪೀಳಿಗೆಯವರು, ಸಾಕಷ್ಟು ಜನ ಇವತ್ತು ಹೊರಗಡೆ ಹೋಗಿ ಸಣ್ಣ ಸಣ್ಣ ನೌಕರಿ ಮಾಡ್ತಾ ಇದ್ದಾರೆ, ಅದ್ರ ಬದಲಿ ನಾವು ರೈತಾಪಿ ಮಾಡೋಣ, ಹೊಲಕ್ಕೆ ಹೋಗೋಣ ಅಂತೇಳಿ ಅಂದರೆ ವಿಜ್ಞಾನಿಗಳ ಸಹಕಾರ ತೆಗೆದುಕೊಂಡು ಒಂದು ವೈಜ್ಞಾನಿಕ ತಾಂತ್ರಿಕತೆಯನ್ನು ಉಪ ಮಾಡಿಕೊಂಡು ಕೃಷಿ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ರೈತನ ಬದುಕು ನಂದಗೋಕುಲ ಆಗ್ತದೆ. ಡಬಲ್ ಇಂದ ಇನ್ಕಮ್ ಅಂತ ಕನಸೇನಿದೆಲ್ಲ ಸರ್ಕಾರದ್ದು, ಅದು ಯಶಸ್ವಿ ಆಗ್ತದೆ. ಆಗ್ತಾ ಇಲ್ಲ ಅಂತಲ್ಲ, 15-20% ನಮ್ಮ ರೈತ ಬಾಂಧವರು ಆ ನಿಟ್ಟಿನೊಳಗೆ ಯಶಸ್ವಿಯಾಗಿರ, ಅವ್ರನ್ನ ಅಭಿನಂದಿಸ್ತಾ ನೀವು ಕೂಡ ಆ ಒಂದು ನಿಟ್ಟಿನೊಳಗೆ ಕೆಲಸ ಮಾಡಿರಿ ಅಂತ ಹಾರೈಸ್ತಾ, ಇವತ್ತು ನಮ್ಮ ಜೊತೆಗೆ ಒಬ್ಬ ಯಶಸ್ವಿ ರೈತರಿದ್ದಾರೆ, ಹಿರಿಯರಾದಂತಹ ಶ್ರೀ ಡಿ ಟಿ ಪಾಟೀಲ್ ಅವರು, ಹುಬ್ಬಳ್ಳಿಯವರು. ಒಂದು ಸಮಗ್ರ ಕೃಷಿಯನ್ನು ಮಾಡಿ ಸಾವಯವ ಕೃಷಿಯನ್ನು ಅಪ್ಪಿಕೊಂಡು ಯಶಸ್ವಿ ಆಗ್ಯಾರ, ಮತ್ತು ಅವರು 4 ಮಂದಿಗೆ ಉದ್ಯೋಗ ಕೊಟ್ಟಾರ, ಮತ್ತು ಸಾಕಷ್ಟು ರೈತ ಬಾಂಧವರಿಗೆ ಅವರು ದಾರಿದೀಪ ಆಗ್ಯಾರ, ಬೆಳಕಾಗ್ಯಾರ. ಆ ನಿಟ್ಟಿನೊಳಗೆ ಅವರು ಒಂದು ಯಶಸ್ಸಿನ ಹಿಂದೆ ಏನು ಕಾರಣಗಳಿದೆ, ಹೇಗೆ ಒಂದು ಯಶಸ್ವಿ ಕೃಷಿಯನ್ನು ನಾವು ಮಾಡಬಹುದು ಅನ್ನೋದನ್ನು ಅವರಿಂದನೇ ತಿಳ್ಕೊಳ್ಳೋಣ ಅಂತ. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ, ಶ್ರೀಯುತ ಡಿ ಟಿ ಪಾಟೀಲ್ ಅವರು, ಹುಬ್ಬಳ್ಳಿ ಅವರು, ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪಾಟೀಲ್ ರೀ. ನಮಸ್ಕಾರ. ನಮಸ್ಕಾರ. ನಿಮಗೆ ಸ್ವಾಗತ, ಸುಸ್ವಾಗತ. ನೋಡ್ರಿ, ನಿಮ್ಮ ಹಿರಿಯ ನಾಗರಿಕರ ಸಂಘದೊಳಗೆ ತುಂಬಾ ಯಶಸ್ವಿಯಾಗಿ ನೀವು ಜನಪ್ರಿಯ ವ್ಯಕ್ತಿ ಆಗಿದ್ದೀರಿ. ರೈತ ಬಾಂಧವರು ಎಲ್ಲರೂ ನನ್ನ ಸಮಸ್ಯೆ ಹಿಂಗಿದೆ, ನಿನ್ನ ಸಮಸ್ಯೆ ಹಿಂಗಿದೆ ಅಂತೆಲ್ಲ ನಿಮ್ಮ ಹತ್ರ ಬರೋರೆ ಬಂದು ನಿಮ್ಮ ಹತ್ರ ಸಮಾಧಾನ ತೆಗೆದುಕೊಂಡು ಹೋಗಿ ಒಂದು ಉತ್ತಮವಾದ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥವ್ರೆ, ಅವ್ರಿಗೆ ಸಾಕಷ್ಟು ಸಹಾಯ ಮಾಡಿದ್ದೀರಿ. ನೀವು ಇವತ್ತು ಒಬ್ಬ ಯಶಸ್ವಿ ಕೃಷಿಕರಾಗಿ ನಮ್ಮ ಮುಂದೆ ನಿಂತಿದ್ದೀರಾ. ಇವತ್ತು ಕೃಷಿ ಬಹಳ ಸವಾಲುಗಳನ್ನು ಎದುರಿಸಿರುವಂತಹ ಇಂದಿನ ಸಂದರ್ಭದೊಳಗೆ ತಾವು ಯಶಸ್ವಿ ಕೃಷಿಕರಾಗಿ ಒಂದು ಮಾರ್ಗದರ್ಶಿ ಕೃಷಿಯನ್ನು ರೈತ ಬಾಂಧವರಿಗೆ ಹಾಕೊಡ್ಲಿಕ್ಕೆ ಏನು ಪರಿಶ್ರಮ ಮಾಡಿದ್ರಿ, ಏನು ಅದರ ಕತೆ ಹೇಳ್ಬೋದಾ? ರೈತರ ಜೀವನ ಅಂದ್ರೆ ಏನದ ಅಂದ್ರೆ, ಈಗ ನಾವು 50-60 ವರ್ಷದಿಂದ ಮಾಡ್ತಕ್ಕಂಥ ಕೃಷಿನೇ ಬೇರೆ, ಇವತ್ತಿನ ಕೃಷಿನೇ ಬೇರೆ ಆಗಿದೆ. ಒಬ್ಬ ಡಾಕ್ಟರ್ ಕಡೆ ಹೋದ್ಕೊಳ್ಳೆ ರಕ್ತ ಹೆಂಗೆ ತಪಾಸ್ ಮಾಡ್ತಾನ, ಹಂಗೆ ರೈತ ನೀವು ರಸಾಯನ ಹಾಕೋದಕ್ಕಿಂತ ಮೊದಲು ಗುಳಿಗೆ ಬರೆದು ಕೊಟ್ಟಾಗ ಗುಳಿಗೆ ತಗೊಳ್ಳೋ ಹೊತ್ತಿಗೆ ಊಟ ಮಾಡಿರಿ, ಊಟ ಮಾಡಿ ಗುಳಿಗೆ ತಗೋ ಅಂತ ಡಾಕ್ಟ್ರು ಹೇಳ್ತಿದ್ರು. ವಿಜ್ಞಾನಿಗಳು ಏನು ಹೇಳಿದ್ರಂದ್ರೆ, ನೀವು ರಸಾಯನ ಹಾಕೋದ್ ಬದಲು ಸಾವಯವ ಗೊಬ್ಬರ, ಸಗಣಿ ಗೊಬ್ಬರ ಹಾಕೇ ಮ್ಯಾಗ ಹಾಕಬೇಕು ಅಂತ ಹೇಳಿದರು. ಆದ್ರೆ ಸಾವಯವ ಕಡಿಮೆ ಹಾಕುವಂತ ರಾಸಾಯನ ಹೆಚ್ಚಿಗೆ ಆಗಿ ರೈತರ ಸಮಸ್ಯೆನೇ ಹೆಚ್ಚಿಗೆ ಹಾಕಂತ ಹೋಗೈತಿ, ಕಡಿಮೆ ಆಗಿಲ್ಲ. ಏನಿತ್ತಂದ್ರೆ ಮೊದಲು 8-10 ಕಮತಿದ್ದಾಗ ದೊಡ್ಡ ಕಮತ್ತವರು ಸಾಕಷ್ಟು ಆಳು ಸಿಗ್ತದ್ದು, ಕೃಷಿ ಮಾಡೋ ಹೊತ್ತಿನಾಗ ಬಹಳ ಅನುಕೂಲಕರ ಇತ್ತು. ಮತ್ತೆ ಸಗಣಿ ಲಕ್ಷ್ಮಿ ಎಲ್ಲಿದ ಅಂದ್ರೆ ರೈತನ ಹಕ್ಕಿಯಾಗಿದ್ಲ ಮೊದಲು. ಇವತ್ತಿಗೆ ಧನಾನ ಇಲ್ಲ, ಅವರು ಕೊಂಡು ಹಾಲು ತಿನ್ನುವಂತ ಪರಿಸ್ಥಿತಿ ಬಂದೈತಿ. ಕಾರಣ ಏನಂದ್ರೆ, ಕೂಲಿ ಕೆಲಸ ಮಾಡುವಂತವ್ರು ಅಲ್ಲಿ ಒಬ್ಬ ಮನುಷ್ಯ ಏನ್ ಮಾಡಕ್ ಸಾಧ್ಯತೆ, ಒಬ್ಬ ಶ್ರೀಮಂತ ರೈತಿರ್ಲಿ ಮಧ್ಯಮ ರೈತಿದ್ದು ಅಂತ ಮಾಡುವಷ್ಟು ಆಗುದಿಲ್ಲ. ಕೃಷಿ ಕಾರ್ಮಿಕ ಬೇಕೇ ಬೇಕು. ಕೃಷಿ ಕಾರ್ಮಿಕರು ಬೇಕಂದ್ರೆ ಇವತ್ತು ಮಷಿನ್ಯಾಗ ಎಲ್ಲಿ ಸಿಗ್ತಾರ್ರಿ, ಯಾವ ಫ್ಯಾಕ್ಟ್ರಿ ಒಳಗೆ ಆಳು ರೆಡಿ ಮಾಡ್ತಾರಂತ ಕೇಳೋ ಪರಿಸ್ಥಿತಿ ರೈತರಿಗೆ ಬಂದ್ಬಿಟ್ಟೈತಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ಮೆಥಡ್ ಬಂತು, ರೋಬೋಟ್ ಬರಾಕತ್ತಿ. ಮತ್ತೆ ಬಂದ ಏನಾಗಿದೆ ಅಂದ್ರೆ, ಭೂಮಿ ಫಲವತ್ತತೆ ಇದ ಕಂಟಿನ್ಯೂ ಆದ್ರೆ ಇನ್ನೊಂದು 15-25 ವರ್ಷದಾಗ ಆ ಭೂಮಿಯೊಳಗೆ ಏನು ಬೆಳೆದಂತ ಪರಿಸ್ಥಿತಿ ಆಗಬಹುದು ನನ್ನಂದಾಗಲಿ. ಈಗ ರೈತರು ಸಾವಯವದ ಕಡೆ ಒಲವು ಕೊಡಬೇಕು. ಸಾವಯವ ಮೊದಲಿನ ಪದ್ಧತಿ ಹಂಗಿತ್ತು, ಹಂಗೆ ಬಂತಂದ್ರೆ ನಾವು ತಿನ್ನಾಕ ಅನ್ನ ಏನ್ ಬೆಳಿತೀವಿ ಅದು ಬೆಳಿಬಹುದು. ಮುಂದೆ ಹಿಂಗೆ ಕಂಟಿನ್ಯೂ ಆದ್ರೆ ರೈತನ ಪರಿಸ್ಥಿತಿ ಇನ್ನೂ ಹದಗೆಡತೈತಿ ಅಂತ ನಮ್ಮ ಅಂದಾಜು. ಇನ್ನು ಸತತ ಪ್ರಯತ್ನ ಮಾಡಿದ್ರೆ ರೈತ ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಬೇಕಾದ್ರೂ ಮಾಡಬಹುದು. ನಂದೇ ಒಂದು ಉದಾಹರಣೆ ಹೇಳಬೇಕಂತಂದ್ರೆ, ಒಂದು ಅಗ್ದಿ ಕನಿಷ್ಠ ಭೂಮಿ ಏನೂ ಇಲ್ಲ, 30 ರೂಪಾಯಿಗೆ 1 ಎಕರೆ ತೊಗೊಂಡಂತ ಭೂಮಿಯೊಳಗೆ ಏನು ಬೆಳೆಯಕ್ ಬರಲ್ಲ, ದನ ಮೀಸಾಕಂತ ತೊಗೊಂಡ ಭೂಮಿಯೊಳಗೆ ಇವತ್ತು ನಾ 15 ಲಕ್ಷ ರೂಪಾಯಿ ಉತ್ಪನ್ನ ತೆಗಿತೇನೆ ಅಂದ್ರೆ, ಸತತ ಪ್ರಯತ್ನ ಮಾಡಿ ಒಬ್ಬ ರೈತ ಸಾವಯವ ಬೆಳ್ಕೊಂಡು ಕ್ರಮಬದ್ಧವಾಗಿ ಏನು ಮಾಡಬೇಕು, ಎಲ್ಲಿ ಏನು ಬೆಳಿಬೇಕು, ಏನು ಮಾಡಿದಾಗ ರೈತನ ದೊಡ್ಡ ವಿಜ್ಞಾನಿ. ಯಾವುದೋ ಕೃಷಿ ವಿಜ್ಞಾನಿ ಇರ್ಬೋದು ಏನಿರ್ಬೋದು, ಅವ ಕೃಷಿ ಅಗ್ರಿಕಲ್ಚರ್ ಕಾಲೇಜ್ನಾಗ ಉಳಿಯಾಕತೈತಿ, ರೈತರ ಭೂಮಿಗೆ ಅವ್ರ ವಿಜ್ಞಾನ ಬರ್ತಾ ಇಲ್ಲ. ಏನು ಹೈಬ್ರಿಡ್ ಬಂದಾ ಹೋಗ್ತೀವಿ ನಾವು, ನಮ್ಮ ಮೊದಲಿಂದ ಏನು ಮೂಲ ಬೀಜಿತ್ತ, ಮೂಲ ಬೀಜದಂಗ ಇವತ್ತು ಪ್ರತಿಯೊಂದನ್ನು ಕೊಂಡು ತೊಳುವಂತ ರೈತ ಮಾಡಿಬಿಟ್ರು. ಯಾಕಂದ್ರೆ ನಾವು ಅಲ್ಲಿ ಜೋಳ ಬೇಕಂತಂದ್ಕೊಳ್ಳಿ ಬೀಜ ಹಿಡಿದು ಬಣವೆ ಹಾಕಿ ಅದನ್ನ ಒಳ್ಳೆ ಮರುಬಳಕೆ ಮಾಡ್ಕೊಂತಿದ್ವಿ ಅದು ಉತ್ಪನ್ನ. ಹಿಂಗಾಗಿ ರೈತರ ಖರ್ಚು ಹೆಚ್ಚಿಗೆ ಐತಿ, ಉತ್ಪನ್ನ ಕಡಿಮೆ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದ ರೈತಿಗೆ ಬಹಳ ತೊಂದರೆ ಆಗತ್ತೆ. ಏನಾಗಿದೆ ಅಂತಂದ್ರೆ, ಇವತ್ತು ರೈತ ತಾನು ಬೆಳೆದಂತ ಅದನ್ನ ಹೊಳ್ಳಿ ಮರುಬಳಕೆ ಮಾಡ್ಕೊಳ್ಳುವಂತದ್ ಬಂದಾಗ ಮಾತ್ರ ಅನುಕೂಲ ಐತಿ. ಪ್ರತಿಯೊಂದನ್ನು ಮಾರ್ಕೆಟ್ ಹೋಗಿ ತಂದು ಹಾಕೋದಂದಾಗ ಖರ್ಚು ಬಹಳ ಹೆಚ್ಚಿಗೆ ಬರ, ಆ ಖರ್ಚು ಹೆಚ್ಚಿಗೆ ಆಗುದಂದ್ರೆ ರೈತಿಗೆ ಹಾಕಿದಂತ ಉತ್ಪನ್ನ ಬರ್ತಾ ಇಲ್ಲ. ಇವತ್ತು ಒಂದ್ ಸೈಡ್, ಇನ್ನೊಂದ್ ಸೈಡ್ ಏನಾಗ್ಯದ ಅಂತಂದ್ರ, ವ್ಯಾಪಾರಿಗಳು ತಮ್ಮ ಪಾಯ್ದೇಕ ರೈತರಿಗೆ ಎಷ್ಟೋ ಕಡೆ ಮೋಸ ಆಕತಿ. ಆಮ್ಯಾಗ ಅವನಲ್ಲೇ ಮಾಲ್ ಇದ್ದಾಗ ರೇಟ್ ಇರಂಗಿಲ್ಲ, ಅವನು ಅಡತಿನ ಇರ್ತೈತಿ, ಅವನು ಯಾವುದೇ ಪರಿಸ್ಥಿತಿ ಕೊಡಲೇಬೇಕಾಗಿರ್ತೈತಿ ಅವಶ್ಯಕತೆ ನಿಗಸ್ಬೇಕಂದಾಗ. ಆ ಹೊತ್ತಿನಾಗ ರೈತನಿಗೆ ಹರೆಸ್ಮೆಂಟ್ ಮಾಡಿ ಕಡಿಮೆ ಧಾರಣೆ ಹಾಕಿ ವ್ಯಾಪಾರಸ್ಥರೆಲ್ಲ ಒಕ್ಕಟ್ಟಾಗಿ ಅವನ ಮಾಲ್ ಖರೀದಿ ಮಾಡ್ಕೊಂಡು ಹೋದ್ಮ್ಯಾಗ ಅವ್ರ ಕಡೆ ಇದ್ದಾಗ ಮಾತ್ರ ರೇಟ್ ಏರಿಸುವಂತ ಪ್ರವೃತ್ತಿ ನಮ್ಮ ಕೃಷಿ ರೈತರಿಗೆ ತೊಂದರೆ ಆಗುವಂತದೈತಿ. ಇನ್ನು ಹೆಚ್ಚಿಂದ ಏನ್ ಹೇಳ್ಬೇಕಂದ್ರೆ ರೈತರು ಕ್ರಮಬದ್ಧವಾಗಿ ಮಾಡಬೇಕು, ಸಾವಯವ ಮಾಡಿದ್ರೆ ಒಳ್ಳೆ ಅನುಕೂಲ ಐತೆ ಅಂತ ಹೇಳಕ್ ನನ್ನ ಮನಸ್ಸು ಒಪ್ತದೆ. ಡಿ ಟಿ ಪಾಟೀಲ್ ಅವರೇ, ತಮ್ದು ಡಿ ಅಂದ್ರೇನು? ದ್ಯಾವನಗೌಡ ತಮ್ಮನಗೌಡ ಪಾಟೀಲ್. ದ್ಯಾವನಗೌಡ ತಮ್ಮನಗೌಡ ಪಾಟೀಲ್ ರೀ, ಎಲ್ಲಾ ಪುರೋಣಿಯವರು ಹುಬ್ಬಳ್ಳಿ. ಬಹಳ ಸಂತೋಷ. ನಾನು 1968 ಕೃಷಿ ಬಂದ್ಯ. ಕಾರಣ ಏನಂತಂದ್ರೆ ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ರೆ ಒಬ್ಬನೇ ಮಗ, ಅನಿವಾರ್ಯ ಕಾರಣ ಕೃಷಿ ಬಂದ್ಮ್ಯಾಗ ಅವತ್ತಿಂದ ಇವತ್ತಿಂದ ನಾ ಕೃಷಿನೇ ಮಾಡ್ತೇನೆ ಹೊರತು ಬೇರೆ ಏನು ಮಾಡಿಲ್ಲ. ಮತ್ತು ಕೃಷಿಯೊಳಗೆ ಬೇಕಾದಷ್ಟು ಪ್ರಶಸ್ತಿ ಬಂದು 2004 ನಾ ಬಾಳೆ ಬೆಳೆದಿದ್ದಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರು ಒಳ್ಳೆಯ ಶ್ರೇಷ್ಠ ಕೃಷಿಕ ಅಂತ ಕೊಟ್ಟರು. ಅದರ ನಂತರ 2011 ಕೃಷಿ ಪಂಡಿತ್ ಪ್ರಶಸ್ತಿ ಕರ್ನಾಟಕ ಸರ್ಕಾರದವರು ಕೊಟ್ಟರು. ಅನಂತರ ಸಂಘ ಸಂಸ್ಥೆಯಿಂದ ಕೃಷಿ ವಿಜ್ಞಾನ ಕೇಂದ್ರ ಕಾಮಧೇನು ಪ್ರಶಸ್ತಿ, ಹುಲಕೋಟಿ ಎಚ್ ಕೆ ಪಾಟೀಲ್ ವಿಜ್ಞಾನ ಕೇಂದ್ರದ ಪ್ರಶಸ್ತಿ ಕೊಟ್ಟರು, ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆ ಅವರು ಕೊಟ್ಟರು, ಜಿ ಕೆ ವಿಕಿ ಬೆಂಗಳೂರು ಅವರು ಕೊಟ್ಟರು. ಹಿಂಗ್ ಕೃಷಿ ವಿಶ್ವವಿದ್ಯಾಲಯ ಎಷ್ಟದಾವ ಎಲ್ಲಾ ವಿಶ್ವವಿದ್ಯಾಲಯ ಪ್ರಶಸ್ತಿ ಕೊಟ್ಟಾರ. ಆ ಪ್ರಶಸ್ತಿಕ್ಕಿಂತ ನೆಮ್ಮದಿ ಅಂದ್ರೆ ನಾನು ಇವತ್ತು ಏನು ಬೆಳೆದಂತ ಜಾಗದಾಗ 15 ಲಕ್ಷ ರೂಪಾಯಿ ಪ್ರತಿ ವರ್ಷ ಉತ್ಪನ್ನ ತೆಗಿತೇನೆ, ಅದ ಒಂದು ದೊಡ್ಡ ಹೆಮ್ಮೆ. ನನಗೆ ಅಡ್ಡಾಡಕ್ಕೊಂದು ಸೈಕಲ್ ಇರಲಿಲ್ಲ ಅವತ್ತು, ಇವತ್ತು ನಾವು ವೆಹಿಕಲ್ ಕಾರ್ನಾಗ ಅಡ್ಡಾಡ್ತೀವಿ. ಈಗ ಅಣ್ಣ ಹಜಾರೆ ಅವರು ರಾಲೇಗಾವ್ ಸಿದ್ದಿ ಅಂದ್ರೆ ಗುಡ್ಡ ಪ್ರದೇಶ, ಇವತ್ತದು ಅರಣ್ಯ ಆಗಿದೆ. ಯಾಕಂದ್ರೆ ಅಲ್ಲಿ ನೀರಿದ್ದಿಲ್ಲ, ಅವ್ರ ಅಂತರ್ಜಲ ಹೆಚ್ಚು ಮಾಡೋ ನಿಟ್ಟಿನೊಳಗೆ ಸಾಕಷ್ಟು ಕ್ರಮ ಕೈಗೊಂಡು ಇವತ್ತ ಆ ಒಂದು ಭಾಗದೊಳಗೆ ರಾಲೇಗಾವ್ ಸಿದ್ದಿಯನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ನಾನು ರಾಲೇಗಾವ್ ಸಿದ್ದಿಗೆ ಹೋಗಿ ಬಂದಂತನ ಕೃಷಿ ಬಗ್ಗೆ ಅರ್ಥ ಮಾಡಿಕೊಂಡಿದ್ದು, ನೀರು ಹರಿದು ಹೋಗಬಾರ್ದು, ನಿಂತು ಹೋಗ್ಬೇಕು ಅನ್ನೋ ಪದ್ಧತಿ ಒಂದು. ರಾಲೇಗಾವ್ ಸಿದ್ದಿಯೊಳಗ ಸಣ್ಣ ಗ್ರಾಮ, ಅವರು ಅಣ್ಣಾ ಹಜೇರ್ ಅವರು ಏನು ಪದ್ಧತಿ ಮಾಡಿದ್ರೆ ರೈತರಿಗಾಗಿ ಏನು ಮಾಡ್ಲಿಕ್ಕೆ ಕೊಟ್ಟೊತ್ತು ಹುಲ್ಲು ಬೆಳಿಬೇಕು, ಆಕಳ ಸಾಕ್ಬೇಕು. ಪ್ರತಿಯೊಬ್ಬ ತಹಶೀಲ್ದಾರ್ ಇರಲಿ, ಆಫೀಸರ್ ಬೇಕಾದವರಲ್ಲಿ, ಆ ಊರದಾಗ ಒಬ್ಬ ವಸ್ತಿ ಮಾಡಿದ್ರೆ ಅವನ ಮನೆ ಮುಂದೆ 2 ಕನಿಷ್ಠ ಆಕಳ ಇರಬೇಕು ಅನ್ನೋಂತ ಪದ್ಧತಿ ಜಾರಿ ಮಾಡಿದ್ರು. ಆ ಪ್ರಕಾರ ಎಲ್ಲ ನಡ್ಕೊಂಡಿದ್ದ ಸಾವಯವ ಗೊಬ್ಬರ ಸಿಕ್ತು. ಆ ಗುಡ್ಡ ಇರೋದ್ರಿಂದ ಗುಡ್ಡದೊಳಗೆ ಏನ್ ಮಾಡಿದ್ರು, ಅಲ್ಲೇ ಅಲ್ಲೇ ಅಲ್ಲೇ ಟ್ರೆಂಚ್ ಮಾಡಿ ಅವ್ರು ಹುಲ್ಲು ಬೆಳೆಯಕ್ಕೆ ಚಾಲು ಮಾಡಿದ್ರು, ನೀರು ನಿಂದ್ರಾಕತ್ತು, ಆಮೇಲೆ ನೀರು ಹರಿದು ಹೋಗುದು, ಅಲ್ಲೇ ಅಲ್ಲೇ ಬಂಡ್ ಕಟ್ಟಿದ್ರು. ಇವೆಲ್ಲನೂ ಸರ್ಕಾರದ ಸಹಾಯ ಇಲ್ದನ್ನ ಮಾಡಿದಂತ ನೋಡಿದ್ರೆ ಒಂದು ನೋಡುವಂತ ಗ್ರಾಮ ಮಾಡಿ ಒಂದು ಸಣ್ಣ ಗ್ರಾಮದೊಳಗೆ 6,000 ಲೀಟರ್ ಹಾಲು ಇವತ್ತು ರಾಲೇಗಾವ್ ಸಿದ್ದ ಹೋಗ್ತಂದ್ರೆ ಒಳ್ಳೆ ಭಾಗ. ಅದರ ನಂತರ ಜೈನ್ ಕಂಪನಿ 2,000 ಚಿಲ್ಲರ್ ಎಕರೆ ಜಲಗಾವ್ಕ್ ಹೋದಾಗ ಬೆಳಗ್ಗೆ ವಾಕಿಂಗ್ ಮಾಡುವ ಹೊತ್ತಿನಾಗ ಜೈನ್ ಅನ್ನವರು ಅವರು ವಾಕಿಂಗ್ ಬಂದ್ರು. ನಾನು ವಾಚ್ಮನ್ ಕೇಳಿದೆ ಯಾರಂದ್ರೆ ಮಾಲಕರು ಅಂತ ಹೇಳಿದ್ರು. ನಾನು ನಮಸ್ಕಾರ ಮಾಡ್ತಿಲ್ಲ, ಮೊದಲು ಹೇಳಿದೆ ನನಗೆ ಹಿಂದಿ ಪೂರ್ತಿ ಬರಂಗಿಲ್ಲ ಕನ್ನಡದವ್ರು ಅಂತ ಹೇಳಿದಾಗ ನಾನು ಕ್ವಶನ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಇವ್ರು ಕರ್ಕೊಂಡು ನಷ್ಟ ಮಾಡಿ ನನ್ನ ಮನೆಗೆ ಕರ್ಕೊಂಡ್ಬಾ ಅಲ್ಲಿ ಅಂತ ಹೇಳಿದ್ರು. ಅವಾಗ ನಮ್ಮ ಅವರ ಡಿಸ್ಕಸ್ ಏನ್ ನಡೀತಂದ್ರೆ ನಮ್ಮ ಭೂಮಿ ಇಂಥದ್ದೈತಿ, ಏನ್ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ಆ ಹೊತ್ತಿನಾಗ ಅಲ್ಲಿ ಎರಡು ಕಡೆ ರಾಲೇಗಾವ್ ಸಿದ್ದಿ ಜೈನ್ ಕಂಪನಿ ನೋಡೋಕೆ ಮುಂದೆ ನನ್ನ 14 ಎಕರೆ 88 ಗುಂಟೆ ನಾ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿದೆ. ಯಾಕಂದ್ರೆ ಪ್ರವಾಸದೊಳಗೆ ಈ ಭಾರತದೊಳಗೆ ಇರ್ತಕ್ಕಂಥ ಎಲ್ಲಾ ರಾಜ್ಯಕ್ಕೂ ನಾನು ಭೇಟಿ ಕೊಟ್ಟಿದ್ದೀನಿ. ಮತ್ತೆ ಆಯಾ ರಾಜ್ಯಗಳ ಪದ್ಧತಿ ಒಳಗೆ ಏನ್ ಮಾಡ್ತಾರ ಏನಿಲ್ಲ ಅಂತ ತಿಳ್ಕೊಂಡ್ ಬಂದಾಗ ಜೈನ್ ಕಂಪನಿ ರಾಲೇಗಾವ್ ಸಿದ್ದಿ ನಮ್ಗೆ ಮಾರ್ಗದರ್ಶನ ಮಾಡ್ದಂಗೆ. ಇನ್ನ ಪ್ರಯತ್ನ ಮಾಡಿದ್ರೆ ಬೇಕಾದ ಮಾಡಕ್ ಸಾಧ್ಯ ಐತೆ ಅನ್ನೋದಕ್ಕೆ ರೈತನ ಚೈತನ್ಯ ಯುಕ್ತಿನ ಮೂಲ ಅಂತ ನಮ್ಮ ದೇವನಗೌಡ ಪಾಟೀಲ್ ಅವರೇ. ಈಗ ನೀವು ಹೇಳಿದ್ರಿ ಅಂದ್ರೆ ಗುಡ್ಡಗಾಡು ಪ್ರದೇಶದೊಳಗೆ ನೀವು ಅಭಿವೃದ್ಧಿ ಮಾಡಿರಿ, ಇವತ್ತು ಸಾಕಷ್ಟು 15 ಲಕ್ಷ ನೀವು ಪೀಕ್ ತೆಗಿಲಿಕ್ಕತ್ತೀರಿ ಅಂತೇಳಿ. ನೀವು ಆರಂಭದೊಳಗೆ ನಿಮ್ಮ ತಂದೆಯವರಿಂದ ಈ ಕೃಷಿಯನ್ನು ವಹಿಸಿಕೊಂಡಾಗ ಯಾವ ಪರಿಸ್ಥಿತಿ ಇತ್ತು? ನೀವು ಈ ಕೃಷಿಗೆ ಬರಲಿಕ್ಕೆ ಕಾರಣ ಏನು? ಹೇಗೆ ಅದು ಅಭಿವೃದ್ಧಿ ದಿಶೆಯೊಳಗೆ ತಾವು ಮುನ್ನಡೆಯಲಿಕ್ಕೆ ತಮಗೆ ಯಾರು ಸ್ಫೂರ್ತಿ? ಅನಿವಾರ್ಯ ಕಾರಣದಿಂದ ಕೃಷಿ ಬರಬೇಕಾಯ್ತು. ಆರಂಭದೊಳಗೆ ಹೆಂಗಿತ್ತು ನಿಮ್ಮ ತಂದೆಯವ್ರ ಕಾಲದಾಗ? ಅವಾಗ ಏನಿತ್ತು, ನಮ್ಮಲ್ಲಿ ಬೆಳೀತಕ್ಕಂತ ಗೊಬ್ಬರ ಹಾಕಿ 3 ವರ್ಷಕ್ಕೊಮ್ಮೆ ಹಾಕೊಳ್ಳಕ್ಕೆ ನಾವು ಸಮೃದ್ಧ ಇದ್ವಿ. ನಮ್ಮಲ್ಲಿ ಶೇಂಗಾ ಬೀಜ ಇರ್ತು, ಶೇಂಗಾ ಹಾಕ್ತೀವಿ, ಜೋಳದ ಬೀಜ, ಜೋಳ ಇತ್ತು, ಹತ್ತಿ ಬರ್ತೀವಿ, ಹತ್ತಿ ಹಾಕಿದ್ವಿ, ಜೈದರ್ ಹತ್ತಿ, ಲಕ್ಷ್ಮಿ ಹತ್ತಿ ಇತ್ತು, ಏನು ಬಿಟಿ ಹತ್ತಿ ಬಂತು, ಹೈಬ್ರಿಡ್ ಜೋಳ ಬಂತು, ಎಲ್ಲ ಬಂದು ರೈತನಲ್ಲಿ ಖರ್ಚು ಹೆಚ್ಚಿಗೆ ಆಯ್ತು ಹೊರತು ಉತ್ಪನ್ನ ಬರ್ತೈತಿ ಬರ್ತತ್ತಿಲ್ಲ. ಖರ್ಚಿನ ಮಕ ನೋಡಿದಾಗ ಉತ್ಪನ್ನಗೆ ಮೊದಲಿಂದ ನಮ್ಮ ಸಾವಯವ ಏನು ಚಲೋ ಇತ್ತಪ್ಪ ಅನ್ನುವಂತ ಮಟ್ಟಕ್ಕೆ ಬಂತು ಹೇಳ್ಬೋದು. ಈಗ ರಾಗ್ಲೇ ಒಂದು ಮಾತು ಹೇಳಿದ್ರಿ ದೇವನಗೌಡ್ರೆ, ಊಟದ ಜೊತೆಗೆ ಔಷಧ ಅಂತ ಹೇಳಿ. ಮೊದಲು ಊಟ ಮಾಡ್ರಿ, ಔಷಧ ಆಮೇಲೆ. ಈಗ ಆರಾಮಿಲ್ಲಲ್ಲ, ಮೊದಲು ಊಟ ಮಾಡ್ರಿ, ಊಟ ಆದ್ಮೇಲೆ ಔಷಧ ತಗೊಳ್ಬೇಕು. ಈಗ ಏನಾಗಿದೆ, ಊಟನೇ ಇಲ್ಲ, ಬರೀ ಔಷಧ ಕೊಡಕ್ಕೆ, ಬರೀ ಔಷಧ ಮ್ಯಾಗ ಗುಳ್ಗಿ ಮ್ಯಾಗ ಬದುಕುವಂತ. ಯಾಕಂದ್ರೆ ಸಾವಯವ ಗೊಬ್ಬರ ಏನಿದೆಯಲ್ಲ ಅದು ನಮ್ಮ ಭೂತಾಯಿಗೆ ಔಷಧ, ಔಷಧ ಅಲ್ಲ ಅದು ಊಟ. ಸಾವಯವ ಗೊಬ್ಬರ ಇರ್ಬೋದು, ಆಮೇಲೆ ಕೆಲವೊಂದಿಷ್ಟು ಡಿ ಎ ಪಿ ಗೊಬ್ಬರ ಇರ್ಬೋದು, ಇವೇನು ಗೊಬ್ಬರಗಳಿದೆಯಲ್ಲ ಅವು ಒಂದು ಪೌಷ್ಟಿಕದಾಯಕವಾಗಿ ಒಂದು ಸಸಿ ಬೆಳೆಯಲಿಕ್ಕೆ ಒಂದು ಆಹಾರ, ಒಂದು ಭೂಮಿಯೊಳಗೆ ಮಣ್ಣಿಗೆ ಒಂದು ಆಹಾರ ಸಿಕ್ಕಾಗ ಅದು ಪೌಷ್ಟಿಕವಾಗಿ ಒಂದು ಸಸಿ ಬೆಳೀತದೆ. ಇವತ್ತು ಅದು ರಾಸಾಯನಿಕ ಉಪಾಯ ಮಾಡಿಕೊಂಡು ಒಂದು ಔಷಧದ ಮೂಲಕನೇ ಬೆಳಿಬೇಕು ಅಂತಂದ್ರೆ, ಯಾಕಂದ್ರೆ ಇವತ್ತು ಬರೀ ಅದ್ರ ಮೇಲೆ ಒಂದು ಅಂತರ ಬೆಳೆ ಬೆಳೆಯುವುದಿಲ್ಲ ಜನ. ಅಂದ್ರೆ ಜೋಳದೊಳಗೆ ತೊಗರಿ ಬೆಳೀತಿದ್ರು ಮೊದಲ, ಆಮೇಲೆ ಶೇಂಗಾದೊಳಗೆ ಇವು 6 ತಿಂಗಳ ಹೆಸರು ಇಂಥ ಕೆಲವೊಂದಿಷ್ಟೆಲ್ಲ ಹಾಕ್ತಿದ್ರು, ಬೇರೆ ಬೇರೆ ಅವು ಎಳ್ಳು ಹಾಕ್ತಿದ್ರು. ಈಗ ಏನಾಗಿದೆ, ಅವ್ರಿಗೆ ಕಷ್ಟ ಬೇಡ, ರೈತ ಬಾಂಧವರಿಗೆ ಆಲಸ್ಯಗಳಾಗ್ಯದ ಅಂತ ಅನ್ಕೋತೇನೆ. ಯಾಕಂದ್ರೆ ಇವತ್ತು ಏನಾಗಿದೆ, ಇವರು ಒಂದ ಬೆಳೆ ಕಬ್ಬು ಬೆಳೆದ್ರು 10 ವರ್ಷ ಅದನ್ನ ಬೆಳೀತಾ ಇರೋದು ಯೂರಿಯಾ ಹಾಕೋದು ಕಬ್ಬು ತೆಗೆಯೋದು, ರಾಸಾಯನಿಕ ಹಾಕೋದು ಕಬ್ಬು ತೆಗೆಯೋದು, ಮತ್ತೆ ಆಮೇಲೆ ಕಬ್ಬು ಸುಡೋದು, ಅದನ್ನ ಕಬ್ಬಿನ ಹೊಲ ಅದಕ್ಕಂತ ಅದು ಕಳೆ ತೆಗೆದು ಅದೊಂದು ಕೆಲಸ ಹಾಕತ್ತಂತೇಳಿ ಅದೆಲ್ಲ ಬೆಂಕಿ ಹಚ್ಚಿಬಿಡೋದು, ಭೂಮಿ ಗತಿ ಏನು, ಇದೆಲ್ಲ ಮಾಡ್ಲಿಕ್ಕತ್ತಾರ್ರಿ, ಯಾಕೆ ಹಿಂಗಾಗ್ಲಿಕ್ಕದ? ಏನಿಲ್ಲ, ರೈತ ದುರಾಶೆಗೆ ಬಿದ್ರು. ಏನಾಗ್ಬಿಡ್ತ ಅಂದ್ರ, ಯಾವ್ದೋ ರೊಕ್ಕ ಬರ್ತೈತಿ, ಅದೇ ರೊಕ್ಕ ಉಳಿದು ಬಿಡುದು. ಈಗ ತಿನ್ನಾಕ ಜೋಳ ಬೇಕಂದ್ರೆ ತಮ್ಮ ಹೊಲ ಇದ್ರು ಕೊಂಡು ತಿನ್ನುವಂತ ಪರಿಸ್ಥಿತಿ ಬಂತು. ಇದು ಏನಾಗ್ಬಿಟ್ಟೈತೆ ಅಂದ್ರ, ಒಂದೇ ಮನೆ ಮಾಡ್ಬಿಡುದು, ಎಲ್ಲಾನು ಕಬ್ಬು ಚಲೋ ಬಂತು, ರೇಟ್ ಸಿಕ್ತು, ಕಬ್ಬು ಮಾಡ್ಬಿಡುದು, ಮನೆ ಒಂದು ಗೋಧಿ ಮಾಡಿದ್ರೆ ಗೋಧಿ ಮಾಡ್ಬಿಡುದು. ಈ ಪರಿಸ್ಥಿತಿ ಏನಾಗ್ಬಿಟ್ಟೈತೆ ಅಂದ್ರೆ, ರೈತ ಪ್ರತಿಯೊಂದನು ಕೊಂಡು ತಿನ್ಬೇಕು. ಅವನಿಗೆ ಎಣ್ಣೆ ತನ್ನಲ್ಲಿ ಅಂತ ಶೇಂಗಾ ಇತ್ತು, ಕೃಷಿ ಇತ್ತು, ಅದರಿಂದ ಎಣ್ಣೆ ತಯಾರಾಕಿತ್ತು, ಎಣ್ಣೆ ತೊಂತಿದ್ರು. ಈಗ ಪ್ರತಿಯೊಬ್ರು ಏನೈತಲ್ಲ ಅಂತ ಸೈಡ್ ಉತ್ಪನ್ನ ಏನು ಬರಂಗಿಲ್ಲ. ಮೊದಲ ಜೋಳ ಹಾಕಿದ್ರೆ ಅದರ ಅಕ್ಕಡಿ ತೊಗರಿ ಹಾಕ್ತಿದ್ರು, ಅವನ ಮನೆ ತೊಗರಿ ಆಗಿತ್ತು, ಹುಳಿ ಹಾಕ್ತಿದ್ರು, ಬರ್ತಿತ್ತು. ಈ ಪ್ರತಿಯೊಬ್ರು ಕಾಳೆಂದು ಹಿಡ್ಕೊಂಡು ಎಣ್ಣೆಯೊಂದು ಹಿಡ್ಕೊಂಡು ಸರ್ಕಾರ ಏನೈತೆ ಪ್ರತಿಯೊಂದು ಮಾರ್ಕೆಟ್ ತರೋದ್ರಿಂದ ಅವ್ನು ಬಂದಿದ್ದೆಲ್ಲ ಸಾಕಷ್ಟು ಹೊರಗೆ ಹೋಗ್ಕೈತಿ ಹೊರತು ಇವನಿಗೆ ಅನುಕೂಲ ಆಗಿಲ್ಲ ರೈತ. ಒಂದೇನು ಮೊದಲಿನ ಪರಿಸ್ಥಿತಿ ಏನೈತೆ, ಆ ಪರಿಸ್ಥಿತಿ ಬಂದ್ರೆ ಅನುಕೂಲ ಆಗ್ಬೋದು ಅಂತ ಅಂದೈತಿ. ಭೂಮಿ ಫಲವತ್ತತಿ ಈಗ ಏನಾಗಿದೆ, ಬೀಜ ಹುಟ್ಟು ಬಂದೈತೆ ಅಂದ್ಕೊಳ್ಳಿ ಎಣ್ಣೆ ಹಿಡ್ಕೊಂಡು ನಿಂದಿರ್ಬೇಕಂತ ಪರಿಸ್ಥಿತಿ ಬಂದ್ರು. ಯಾಕಂದ್ರೆ ಸಾವಯವ ಹಾಕ್ತಿದ್ದಿ ನಮ್ಮಲ್ಲಿ ಬೀಜ ಭೂಮಿಯೊಳಗೆ, ನಮಗೆ ಅನುಕೂಲ ಆದಂತಹ ಎರೆಹುಳ ಗೊಬ್ಬರ ಆಗಲಿ ಇಂಥ ಕ್ರಿಮಿ ಸಾಕಷ್ಟು ನಮಗೆ ಅನುಕೂಲ ಇದ್ವು. ನಾವು ರಸಾಯನ ಹಾಕಿ ಎಣ್ಣೆ ಹೊಡೆದಿಂದ ಅವನು ಕೊಂದ್ವಿ. ಇವು ನಮಗೆ ಬೇಡ ಅಂತ ಹುಳ ಬಂದು ಎಲ್ಲ ಪೀಕ್ನ ತಿನ್ನಾಕತ್ತವು. ಔಷಧ ಖರ್ಚು, ಬೀಜದ ಖರ್ಚು, ಆಳಿನ ಖರ್ಚು ಲೆಕ್ಕ ತೆಗೆದ್ರೆ ಅವಂಗೆ ಎದಕರ ಮಾಡಿದಿಪ್ಪ ಆ ಭೂಮಿ ಅನ್ನಂತ ಪರಿಸ್ಥಿತಿ ರೈತಿಂದ ಆಗ್ಬಿಟ್ಟಿತ್ತು. ದೇವನಗೌಡ್ರೆ, ಈ ರೈತರಿಗೆ ಬೀಜೋಪಚಾರ ಅನ್ನೋದು ಬಹಳ ಮುಖ್ಯ. ಒಂದು ಬೀಜನ ತೆಗೆದುಕೊಂಡು ಅದನ್ನು ಉಪಚಾರ ಮಾಡಿ ಭೂಮಿಯೊಳಗೆ ಹಾಕಿದ್ರೆ ಒಂದು ಫೌಂಡೇಶನ್ ಹಾಕಿದಂಗೆ ಒಂದು ಒಳ್ಳೆಯ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಜನ ಏನಾಗುತ್ತೆ, ಬೀಜಗಳನ್ನು ನಿಗದಿತ ಒಂದು ವಾಣಿಜ್ಯ ಕೇಂದ್ರದೊಳಗೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳೊಳಗೆ ತೊಗೊಳ್ಬೇಕು. ಅವರು ಎಲ್ಲೋ ಬೇರೆ ಕಡೆ ತೊಗೋತಾರೆ, ಆಮೇಲೆ ಅದು ಗ್ಯಾರಂಟಿ ಇರೋದಿಲ್ಲ. ಆಮೇಲೆ ಅವನು ಬೀಜೋಪಚಾರ ಮಾಡಿದ್ರೆ ಹಾಕಿಬಿಡ್ತಾರೆ. ಆಮೇಲೆ ಹಾಕ್ಬೇಕಾರೆ ಈ ಕೂರಿಗೆ ಹುಡ್ಬೇಕಾರೆ ಗೊಬ್ಬರ ಮತ್ತು ಯೂರಿಯಾ ಇವನ್ನೆಲ್ಲ ಹಾಕ್ತಾರಲ್ಲ, ಸಮ ಪ್ರಮಾಣದಲ್ಲಿ ಹಾಕೋದಿಲ್ಲ. ಅಂದಾಜು ಮೇಲೆ ತಮ್ಮ ಏನು ತಿಳಿಯುತ್ತೆ ಹಾಕೊಂತ ಹೋಗ್ಬಿಡ್ತಾರೆ. ಹಿಂಗಾಗೋದ್ರಿಂದ ಇವತ್ತು ನೋಡ್ರಿ, ಗೋವಿಂದಜೋಳ ಒಂದು 25-30 ಕ್ವಿಂಟಲ್ ಬೆಳೆಯಲ್ಲಿ 10-15 ಕ್ವಿಂಟಲ್ ಬಂದುಬಿಡ್ತದೆ. ಅಂಗ್ಲಾಗಿ ಬೆಳಿಬೇಕು, ಇಲ್ಲ ಅಡವಾಗಿ ಬಿಡ್ತದೆ. ಅಡವಾದ ಕೂಡ ಶಕ್ತಿ ಸಾಲೋದಿಲ್ಲ, ಮಣ್ಣಿನ ಒಂದು ಸಾರ ಅದಕ್ಕೆ ತಗುಲುದಿಲ್ಲ. ಹಿಂಗಾಗಿ ಸಾಕಷ್ಟು ನುಕ್ಸಾನದೊಳಗೆ ಆಗ್ತಾರೆ. ಈ ರೈತರಿಗೆ ಒಂದು ಕೃಷಿ ಸಾಕ್ಷರತೆ ಆಗ್ಬೇಕಲ್ಲ, ಆ ನಿಟ್ಟಿನೊಳಗೆ ನಿಮಗೆ ಏನು ಅನಿಸ್ತದೆ? ಏನಿಲ್ಲ, ವ್ಯಾಪಾರಿಗಳು ದುರಾಶೆ ಬಿದ್ದರು. ನಾವು 3 ಕಿಲೋ ಒಂದು ಎಕರೆಗೆ ನಾವು ಹಾಕುವಂತ 4 ಕಿಲೋ 4.5 ಕಿಲೋ ಹಾಕ್ತಂತಾರೆ. ಅಂದ್ರೆ ಏನು, ಅದ್ರ ಮಿಕ್ಸಿಂಗ್ ಬರಾಕೈತಿ. ರೈತ ತನ್ನ ಹೊಲದಾಗ ಬಂದಂತ ಬೀಜ ಆರಿಸ್ಬೇಕಂದ್ರ, ಈಗ ಜೋಳ ಹೊಕ್ಕಬೇಕಂತಾರ, ಒಂದ್ ದಿವಸ ಪೂರ್ತಿ ಬೀಜ ಆರಿಸಿ ಅದನ್ನ ಬೀಜ ಬಡದು ಸುಕ್ಕ ತರಿಸ್ಲೆ ಅದನ್ನ ಬಣವಿಯಾಗಿಟ್ಟು ಏನು ಬಳಕೆ ಮಾಡ್ತಿದ್ದ ಆ ಪದ್ಧತಿ ಹೋಗಿ ಮಾರ್ಕೆಟ್ ತಂದ ಹಂಗ ಹಾಕುವಂತ ಪದ್ಧತಿ ಬಂತಲ್ಲ. ಬೀಜ ಯಾವ್ದು, ದುರಾಶೆಕ್ ಎಲ್ಲಿ ತಂದನ, ಯಾರ ರೈತಂದು ಏನು, ಅವನು ಬೆಳೆದಿರುದಿಲ್ಲ. ಅದಕ್ಕೊಂದು ಮಾರ್ಕ್ ಹಾಕಿ ಲೇಬಲ್ ಹಾಕಿ ಕೊಡ್ತಾರ ಅಷ್ಟು ಹೊರತು ಆ ಗ್ಯಾರಂಟಿ ಇಲ್ಲ. ಅದರಿಂದನು ನುಕ್ಸಾನ ಆಗತ್ತೆ ರೈತಗ. ತಾನು ಬೆಳೆದಂತಾದು ತಂದ ಮರು ಬಳಕೆ ಮಾಡುತ್ತಿದ್ದ ಎಲ್ಲ ಮಾಡ್ತಾರ, ಕುಸುಬೆ ಆಗಲಿ, ಶೇಂಗಾ ಆಗಲಿ, ಜೋಳ ಆಗಲಿ, ಗೋಧಿ ಆಗಲಿ, ಪ್ರತಿಯೊಂದು ತನ್ನಲ್ಲೇನ ಸಹಕರಣೆ ಮಾಡಿಕೊಂಡು ಬಿದು ಬಿತ್ತಿದ್ನಂದ್ರ ರೈತರಿಗೆ ಅನುಕೂಲ ಆಗಿತ್ತು, ಖರ್ಚು ಕಡಿಮೆ. ಈಗ ನಮ್ಮ ಉತ್ಪನ್ನ ಬರ್ತೈತೆ ಅನ್ನೋದು ಅಷ್ಟ ಆಗೈತೆ ಹೊರತು ಆ ಖರ್ಚಿನ ಲೆಕ್ಕ ತೆಗೆದಾಗ ಅವ್ನು ಏನು ಉತ್ಪನ್ನ ಇಲ್ಲ. ರೈತರ ಬೀಜ ಚಲೋ ಅಂತ ಹೇಳ್ತಾ ಹೌದು, ಅವ ತನ್ನ ಹೊಲದಂದು ಆರಿಸಿ ಆರಿಸಿ ಬೀಜ ಹಿಡ್ತಿದ್ದ, ಅದರಿಂದ ಒಳ್ಳೆ ಆಯ್ತು. ಶೇಂಗಾ ಬಿತ್ತಬೇಕಾರೆಲ್ಲ ತೂರಿ ಗಟ್ಟಿ ಗಾಳ ಹಿಡ್ಕೊಂಡು ಗಂಟು ಒಳ್ಳೆ ಬೀಜ ತಗೊಂಡು ಶೇಂಗಾ ಹಾಕೋದು, ಒಂದಿಷ್ಟು ಬೀಜ ತೆಗೆದಿಡ್ತಾರೆ. ಗೋಧಿ ಕೋದ್ಮ್ಯಾಗ ಮೊದಲನೇದು ತೂರ್ಕೊಂಡಾಗ ಅದ್ರ ಹಿಂದಿನ ಗೋಧಿ, ಜೋಳ ಹಾಕೋತ್ನಾಗ ಅದನ್ನ ಆರಿಸಿ ಆರಿಸಿ ಹುಳುಕಿಲಿತ್ತೀನಿ ಕಾಡಿಗೆ ಬರ್ದಂತ ಅತ್ತೀನಿ ಅಂತ ಬೀಜ ಹಿಡಿದು ಹಾಕ್ತಿದ್ದ, ಒಳ್ಳೆ ಬೀಗ್ ಬರ್ತಿತ್ತು. ಅವಾಗ ಒಂದು ಚಿಟ್ಟಿ 9 ಕಲ್ಪೋ ಜೋಳ ಬಿತ್ತಿದ್ರು, ಈಗ 12 ಕೆಜಿ ಬಿತ್ತಾರ. 12 ಕೆಜಿ ಅಂದ್ರೆ 15 ಕಲ್ಪೋ, 4-5 ಕಲ್ಪೋ ಬಿತ್ತಿದ್ರು ಸಹಿತ ಬೀಜ ಬೆಳಕೆ ಪ್ರಮಾಣ ಕಡಿಮೆ ಆಗಿಬಿಟ್ಟೈತಿ. ದೇವನಗೌಡ್ರೆ, ಇವತ್ತು ತಾವು ಆ ಒಂದು ಗುಡ್ಡಗಾಡು ಪ್ರದೇಶದೊಳಗೆ ಏನು ಇವತ್ತು 15 ಲಕ್ಷ ಬೆಳೀತಾ ಇದ್ದೀರಿ, ಅದ್ರ ಕತೆ ಏನು, ಅದ್ರದ್ದೊಂದು ರಸವತ್ತಾದ ಕತೆ ಹೆಂಗೆ, ಅದೊಂದು ಮಾದರಿ ಆಗ್ತದೆ ರೈತ ಬಾಂಧವ್ರು ಹೆಂಗೆ ನಾವು ಭೂಮಿ ನೋಡ್ಕೊಳ್ಬೇಕು, ಹೆಂಗೆ ನಾವು ಅದನ್ನು ಹದ ಮಾಡ್ಕೊಳ್ಬೇಕು ಅನ್ನೋದು, ತಾವು ಹೆಂಗೆ ಮಾಡಿದ್ರಿ, ಯಾರು ಸಹಾಯ ತೆಗೆದುಕೊಂಡು, ಇದ್ರ ಕತೆ ಏನು? ನಾನು ಆ ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಗಬ್ಬೂರ್ ಕ್ಷೇತ್ರ ನಮಗೆ ಕಡಿಮೆ ಆಯ್ತು. ಮುಂದೆ ಮಾವನೂರು ಗ್ರಾಮದೊಳಗೆ ಇರ್ತಕ್ಕಂಥ 2 ಗುಂಟೆ ಕಡಿಮೆ 15 ಎಕರೆ ಜಮೀನಿಗೆ ಹೋದಾಗ ಅದು ದನ ಮೇಯ್ಸಕ್ಕಂತ ತೊಗೊಂಡಿದ್ದು. ಅಲ್ಲಿ ಏನು ಬೆಳೀತಿದ್ದಿಲ್ಲ, ಬರೀ ಕಲ್ಲು ಗುಡ್ಡ ಅದು, ತಳಗೆ ಹೋದ್ರೆ ಮಟ್ಟಿ. ಜನ ನಾವು ಅಲ್ಲಿ ಹೋದಾಗ ಭಾಳ ಮಂದಿ ಭಾಳ ಬೆಳೆದ್ರು, ಇವ್ರು ಏನು ಮಾಡ್ತಾರೆ ಈ ಗುಡ್ಡದಾಗ, ಇದನ್ನು ಸಾಗ ಮಾಡಕ್ಕೆ ಬಂದಾರ, ಇವರು ಇಂಥ ಪೀಕ್ ಮಾಡ್ಬೇಕಂತಾರ, ಅಡಿಕೆ ಮಾಡ್ಬೇಕಂತಾರ, ಮಾವು ಮಾಡ್ಬೇಕಂತಾರ, ಮತ್ತು ಗೋಡಂಬಿ ಬೆಳಿಬೇಕಂತಾರ, ಸೀತಾಫಲ ಅಂತಾರ, ಇವ್ರು ಏನು ಬೆಳೆಯೋಕ್ಕೆ ಸಾಧ್ಯ ಐತಿ ಇದ್ರಾಗ, ಇದ್ರಾಗ ಏನು ಮಾಡ್ತಾರಂತ ಭಾಳ ಮಂದಿ ಚಾಷ್ಟಿ ಮಾಡಿದರು. ಮೊದಲೇ ವರ್ಷ ನಾವು ಅದನ್ನು ಸಾಗ ಮಾಡಿದಾಗ ಇಳಿಜಾರಕ್ಕಿದ್ದಂಥ ಜಾಗದೊಳಗೆ ಏನು ಎಲ್ಲ ಮಣ್ಣು ಹೋಗಿ ಹಳ್ಳ ಕೂಡಿಬಿಡ್ತು. ಅವಾಗ ನಾವು ಒಬ್ಬ ಕೃಷಿ ವಿಜ್ಞಾನಿ ಬಾಳು ಪಾಟೀಲ್ನವ್ರು ಕೂಡ ಸಂಪರ್ಕ ಮಾಡಿ, ಬಾಳು ಪಾಟೀಲ್ ನಾವು ಕೂಡಿ 3 ತಿಂಗಳು ಸತತದ ಪ್ರಯತ್ನ ಮಾಡಿ ಒಂದಿಲ್ಲ ಒಂದು ಏನು ಮಾಡಬೇಕು, ಹೆಂಗೆ ಮಾಡಬೇಕು, ನೀರು ನಮ್ಮ ಜಮೀನ್ದಾಗ ಬರ್ದಂಗೆ ನೋಡ್ಕೋಬೇಕು, ನೀರು ಒಂದು ಕೆರಿ ಮಾಡಿ ಅದರ ನಿಂದಿರಿಸ್ಬೇಕು ಅಂತ ವೇಟ್ ಮಾಡ್ಕೊಂಡ್ರಿ. ಆಮೇಲೆ ಇಡೀ 14 ಎಕರೆನು ನಾವು ಪಿಟ್ಟು ಹೊಡೆದ್ವಿ, ಮಾವು ಎಲ್ಲಿ ಮಾಡಬೇಕು, ಗೋಡಂಬಿ ಎಲ್ಲಿ ಮಾಡಬೇಕು, ಅಗ್ದಿ ಇಳಿಜಾರದಲ್ಲಿ ಗೋಡಂಬಿ ಸ್ವಲ್ಪ ಈಜಾರದಲ್ಲಿ ಮಾವು, ಒಂದು ಸ್ವಲ್ಪ ಸ್ವಲ್ಪ ಒಂದು 3 ಎಕರೆ ಚಕ್ ಚೌಕಿತ್ತಲ್ಲ ಅಡಿಕೆ ಬಾಳೆ, ಹಿಂಗೆ ಪಾಟ್ ಪಾಟ್ ಪಾಟ್ ಮಾಡಿ ಮತ್ತೆ ಎಲ್ಲಿ ರೋಡ್ ಬರ್ತೈತಿ, ಹೊರಗಿನ ಸೈಡ್ ಸಾಗವಾನಿ, ಒಳಗಿನ ಸೈಡ್ ತೆಂಗು, ಆ ತೆಂಗು ಯಾವ್ದು ಹೊರೈಟಿ ಬೇಕು, ಅಡಿಕೆ ಯಾವ್ದು ಹೊರೈಟಿ ತರಬೇಕು, ಎಲ್ಲ ಸಂಗ್ರಹಣೆ ಮಾಡಿಕೊಂಡು ಅದನ್ನು ನಾನು ಸ್ಟಾರ್ಟ್ ಮಾಡಿದಾಗ ನಮ್ಗೆ ಕಷ್ಟ ಆಯ್ತು. 2 ವರ್ಷ ಫೈನಾನ್ಷಿಯಲ್ಲು ತೊಂದರೆ ಬಂತು, ಬ್ಯಾಂಕ್ನವ್ರು ಸಹಾಯ ಮಾಡಿದರು, ಆ ನಂತರ ಸಬ್ಸಿಡಿ ತೊಗೊಂಡ್ವಿ. ಇವೆಲ್ಲ ಕೊಡುವ ಹೊತ್ತಿನಾಗ ಒಬ್ಬ UTI ಅಧಿಕಾರಿ ನಮಗೆ ಚಾಲೆಂಜ್ ಮಾಡಿದ, ಯಾವ ಬ್ಯಾಂಕ್ನಾರು ಕೊಟ್ಟಿಲ್ಲ, ನಾನು ವೈಯಕ್ತಿಕ ಇದ್ರ ಮ್ಯಾಗ ನಿಮಗೆ ಸಾಲ ಕೊಡ್ತೇನೆ 12 ಲಕ್ಷ ರೂಪಾಯಿ, ನೀವು ಇದನ್ನು ಮಾಡ್ತೀರಂತ ಕೇಳಿದಾಗ ನಾವು ಚಾಲೆಂಜ್ ಮಾಡಿ ಮಾಡಿ ತೋರಿಸ್ತೀವಿ ಅಂದ್ವಿ. ಆ ಪ್ರಕಾರ 5 ವರ್ಷ ರಿಕವರಿ ಇತ್ತು ನಮ್ಮದು. ಆ ಲೋನ್ ನಾವು 1.5 ವರ್ಷ ಕಟ್ಟಿದ್ವಿ, ಯಾಕಂದ್ರೆ ಒಂದು 300 ಟ್ರ್ಯಾಕ್ಟರ್ ಕಲ್ಲು ಮಾರಿದ್ವಿ. ಬಾಳೆ 11 ತಿಂಗಳಿಗೆ ಬಂತು, ಪಪ್ಪಾಯಿ 1 ವರ್ಷ ತೊಳಗೆ ಬಂತು, ಆಮೇಲೆ ಅಲ್ಲಿ ಚೊಲ್ಲೆ 50 ಮಣ್ಣು ತೆಗೆದು ಇಟ್ಟಂಗಿ ಮಾಡಿದ್ವಿ. ಈ 4 ದಿನದಿಂದ ಹಿಡ್ಕೊಂಡು 12 ಲಕ್ಷ ರೂಪಾಯಿ ಒಂದೇ ವರ್ಷದಾಗ ನಮ್ಗೆ ಉತ್ಪನ್ನ ಬಂತು. ಅದನ್ನ ನಾವು ಬ್ಯಾಂಕ್ ಸಾಲ ತೀರಿಸಿದ್ವಿ. ಯಾಕಂದ್ರೆ ಬಂದು ಏನು ನಮಗೆ ಬೇಯ್ತಿದ್ರು ಅವಾಗ, ಆ ಜನ ಬಂದು ಹೊಳ್ಳಿ ಕೇಳಕತ್ತಿದ್ರು, ಏನು ಏನ್ರಿ ಏನು ಚಮತ್ಕಾರ ಹೇಳ್ರಿ. ಇವತ್ತು ಸಹಿತ ಕೃಷಿ ಮೇಳದಾಗ ಸಹಿತ ಬಂದು ಶಿಕಾರಿಪುರದವ್ರು ಅವ್ರು ಬಂದು 2 ದಿವಸ ಕಾಕೊಂತ ಕುಂತು ನನ್ನ ಭೇಟಿಯಾಗಿ ನಮ್ಮ ತೋಟಕ್ಕೆ ಬಂದು ಸಲಹೆ ಕೊಡ್ರಿ ಅಂದ್ರು. ನನ್ನಲ್ಲಿ ಇದ್ದಂತ ಬುದ್ಧಿ ಅಷ್ಟೇ ಹೇಳ್ತೇನ್ರಿಪ್ಪ, ನಾ ವಿಜ್ಞಾನಿನಲ್ಲ, ನನ್ನ ಅನುಭವ ಐತಿ, ನಿಮ್ ಭೂಮಿಯಾಗ ಆಕೈತಿ ಅಂತ ಹೆಂಗ ಹೇಳಿ, ನಮ್ಮಲ್ಲಿ ನೋಡ್ರಿ ಆಗಿದ್ ತೋರಿಸ್ತೇನೆ ಅಂತ ಹೇಳಿದಾಗ ಖುಷಿ ಪಟ್ಟು ನೋಡಿ ಹೋಗ್ಯಾರ, ಮತ್ತೆ ಅಲ್ಲಿ ಬರ್ತೇನೆ ಅಂತ ಹೇಳಿ. ಬಹಳ ಖುಷಿ ಅನಿಸ್ತು ನೋಡ್ರಿ. ಈಗ ಯಾವಾಗ್ಲೂ ಕೂಡ SS ಅಂದ್ರೆ ಏನ್ ಗೊತ್ತನ್ರಿ, ಸಾಧನೆ ಮಾಡಿದ್ದಲ್ಲ ಆ ಸಾಧನೆ ಹಾದಿರ್ತಲ್ಲ ಅದು ಬಹಳ ನೋಡ್ರಿ. 1 ವರ್ಷದೊಳಗೆ ನೀವು ಸಾಲ ತೀರಿಸಿರಿ, ಇದು ನಮ್ಮ ರೈತರ ಒಂದು ಕೆಚ್ಚು ಆಗ್ಬೇಕು ಅಲ್ಲ. ಇವತ್ತು ನಾವು ಆಗಲೇ ಒಂದು ಪ್ರಸ್ತಾಪ ಮಾಡಿದ್ರಿ, ಮಾರುಕಟ್ಟೆ ಇದ್ರೊಳಗೆ ನಮ್ಮ ರೈತ ಸೋಲ್ತಾ ಇದ್ದಾನೆ, ವ್ಯಾಪಾರ ಕೈ ಸಿಕ್ಕೊಂಬಿಟ್ಟಾನ. ಈಗ ರೈತರು ಏನು ಮಾಡ್ತಾರೆ, ಒಬ್ರು ವ್ಯಾಪಾರ ಕಡೆ ಹೋಗ್ತಾರೆ, ಉದ್ರಿ ಬೀಜ ತೊಗೋತಾರೆ, ಉದ್ರಿ ಗೊಬ್ಬರ ಎಲ್ಲ ತೊಗೋತಾರೆ, ಉದ್ರಿ ಹಾಸ್ತಾರೆ ಅವ್ರು, ಅದಕ್ಕೆ 1 ಕ್ಯಾಡ್ ಬಡ್ಡಿ ಹಾಕ್ತಾರೆ ಅವ್ರು. ಆಮೇಲೆ ಎಲ್ಲ ಪೀಕ್ ಬಂದ ಮೇಲೆ ಮತ್ತೆ ನಡಕ್ಕೆ ತೊಂದರೆ ಅಂತ ಬರ್ತಾವ, ಏನು ಔಷಧ ಹೊಡೆದು ಅದು ಬರ್ತಾವ, ಮನೆ ಏನದು ಕೆಲವೊಂದಿಟ್ಟು ತಪತ್ರೆ ಬರ್ತಾವೆ, ಹೋಗಿ ಮತ್ತೆ ಅವ್ರ ಕಡೆ ಇಸ್ಕೋತಾನೆ, ಅದನ್ನು ಸಾಲ ಅಂತ ಬರೀತಾರ. ಹಿಂಗಾಗಿ ಪೀಕ್ ಬರೋ ಟೈಮ್ಗೆ ಆ ಪೀಕಿನಗಿಂತ ಹೆಚ್ಚು ಸಾಲ ಆಗಿಬಿಟ್ಟಿರ್ತೈತೆ ಅವಂತ. ಆಮೇಲೆ ಪೀಕ್ ಎಲ್ಲ ಕೊಟ್ಟು ಕಣ್ಣೀರು ಒರೆಸ್ಕೊಂತ ಮನೆಗೆ ಬರಬೇಕು. ಇದು ಏನು ಬಹಳಷ್ಟು ರೈತರ ಪರಿಸ್ಥಿತಿ, ಏನು ಹೇಳ್ತೀರಿ? ರೈತನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಬಳ್ಳ ಮ್ಯಾಗ ಅನಿಸೋಷ್ಟು ಆರ್ಥಿಕ ಪರಿಸ್ಥಿತಿ ಸರಿ ಇರ್ಬೋದು. ಈಗೇನು 10-15 ವರ್ಷದಿಂದ ನೋಡ್ತೀವಲ್ಲ, ರೈತ ಪ್ರತಿ ವರ್ಷನೂ ಸ್ಕೀಣ್ ಹಾಕೊಂತ ಹೊಂಟಾನ. ಸ್ಕೀಣ್ ಹಾಕಂದ್ರೆ ಅವನು ಉತ್ಪನ್ನ ಖರ್ಚು ಲೆಕ್ಕ ತೆಗೆದಾಗ ಇನ್ನೂ ಕನಿಷ್ಠ ಹಾಕೊಂತ ಹೊಂಟೈತೆ ಅವ್ನ ಪರಿಸ್ಥಿತಿ. ಅವಾಗ ದಲಾಲಿ ಅಂಗಡಿಯಾಗ ಸಾಲ ತೊಗೊಂಬಂದು, ಗೊಬ್ಬರದ ಅಂಗಡಿಯಾಗ ಸಾಲ ತೊಗೊಂಬಂದು, ಆ ಲಾಸೆಲ್ಲ ತರಿಸಿದ್ರೆ ಇವ್ ಏನ್ ಮಾಡಕ ಬರಂಗಿಲ್ಲ ಅಂತ ಪರಿಸ್ಥಿತಿ ಐತಿ. ಮೊದಲು ಹೆಂಗಿತ್ತು ರೈತರಂದ್ರ, ತನ್ನ ಪೀಕ್ ಎಲ್ಲ ಬಂದಾಗ ಮಾರ್ಕೊಂಡು ಬರುವ, ಹತ್ತಿ ಮಾರಿದ್ನಂದ್ರೆ ಬಂಗಾರ ಬೆಲ್ಲ ತೊಗೊಂಡು ಮನೆಗೆ ಬರ್ತಿದ್ದ, ಯಾವ ಬ್ಯಾಂಕ್ನಾಗ ಸಾಲ ಇರಲಿಲ್ಲ. 20 ವರ್ಷ ಇತ್ತ ನೋಡಿದ್ರೆ ಪ್ರತಿ ಒಂದು ಜಮೀನ ಮ್ಯಾಗೂ ಪ್ರತಿಯೊಬ್ಬನು ಸಾಲದೊಳಗೆ ಸಿಕ್ಕೊಂಡನ. ಈ ಸರ್ಕಾರ ಕೊಡ್ತಕ್ಕಂಥ ಸಹಾಯ ಅದು ಎಲ್ಲಿ ಆಗ್ಬೇಕು? ಭೂಮಿ ಬೆಳೆದ್ರೆ ಬೇಕಾದ ಆಕತಿ. ಭೂಮಿ ಬೆಳಿಬೇಕಂದ್ರೆ ಕಾಲಮಾನ, ಒಮ್ಮೆ ಮಳೆ ಆಕತಿ, ಒಮ್ಮೆ ಬರಗಾಲ ಬೀಳ್ತೈತಿ, ಅದು 1 ವರ್ಷ ಜಗ್ತೈತಿ. ಮತ್ತೆ ಹಿಂಗಾಗಿ ರೈತನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ದೇವನಗೌಡ ಪಾಟೀಲ್ ರೀ, ತಮ್ಮ ಒಂದು ಆದರ್ಶ ಕೃಷಿಯನ್ನು ಒಂದು ಮಾದರಿ ಇಟ್ಕೊಂಡು ನಾವು ನೋಡೋದಾದ್ರೆ, ಈಗ ಪುನರ್ಜನ್ಮ ಪಡಿಬೇಕು. ಯಾಕಂದ್ರೆ ಯಾವ್ದಾದ್ರು ಕೂಡ ಬದಲಾವಣೆಯೇ ಜಗತ್ತಿದೆ. ನಿಮ್ಮ ನಮಗೆ ಯಶಸ್ಸು ಬೇಕಂದ್ರೆ ನಾವು ಬದಲೇ ಆಗ್ಬೇಕು. ರೈತ ಬಾಂಧವ ಹೆಂಗೆ ಬದಲೇ ಆಗಬೇಕಾಗಿದ್ದಾರೆ ಇವತ್ತು ಅಂದ್ರೆ, ನಾವು ಈ ರಾಸಾಯನಿಕ ಕೃಷಿ ಮಾಡೋಣ ಬೇಡ ಅನ್ನೋಂಗಿಲ್ಲ, ಆದ್ರ ಜೊತೆಗೆ ಸಾವಯವದ ಒಂದು ಸಹಕಾರ ತೆಗೆದುಕೊಳ್ಳೋಣ. ಯಾಕಂದ್ರೆ ಊಟ ಇರಲಿ ಆಮೇಲೆ ಔಷಧಿ ಇರಲಿ. ಈಗ ಸಾವಯವದ ಮರಳಿ ಅಂತಂದ್ರೆ ಅಟ್ಲೀಸ್ಟ್ ಎತ್ತ ಸಾಕುವಂಥದ್ದು, ಆಕಳ ಸಾಕುವಂಥದ್ದು, ಆಮೇಲೆ ಎಮ್ಮೆ ಸಾಕುವಂಥದ್ದು, ಇವೆಲ್ಲ ಮಾಡಿದ್ರಂದ್ರೆ ನಮ್ಮ ತಮ್ಮ ಆರೋಗ್ಯನೂ ಚಲೋ ಇರ್ತದೆ, ಆಮೇಲೆ ಜನರ ಆರೋಗ್ಯನೂ. ಯಾಕಂದ್ರೆ ರೈತ ಒಕ್ಕಿದರೆ ನಾಡು ಒಂಥರ ಖುಷಿ ಖುಷಿ, ರೈತ ಒಕ್ಕದಿರೆ ನಾಡು ಬಿಕ್ಕು. ಸೊ ಆ ನಿಟ್ಟಿನೊಳಗೆ ರೈತನ ಒಂದು ಆದಾಯದ ಪರಿಣಾಮ ನೇರವಾಗಿ ನಮ್ಮ ದೇಶದ ಮೇಲೆ ಆಗ್ತದೆ. ಅದಕ್ಕೆ ಅವರು ಪುನರ್ಜೀವನ ಹೊಂದಬೇಕಲ್ಲ, ಯಾವ ರೀತಿ ಪ್ರಯತ್ನ ಮಾಡಿ ತಮ್ಮನ್ನು ತಾವು ಹೊಸದಾಗಿ ರೂಪಿಸ್ಕೊಳ್ಬೇಕಂತ ಹೇಳ್ತೀರಿ ದೇವನಗೌಡ್ರೆ? ಏನಿಲ್ಲ, ಒಬ್ಬ ಮನುಷ್ಯ ಯಾವುದೋ ಒಂದು ಚಟ ಕಂಡುಕೊಂಡಾಗ ಆ ಚಟ ಒಮ್ಮೆಲೇ ಬಿಡೋಕ್ಕಾಗೋದಿಲ್ಲ, ಯಾವುದೇ ಚಟ ಇರೋದಕ್ಕೆ ಅವನು ಕ್ರಮೇಣವಾಗಿ ಕಡಿಮೆ ಮಾಡ್ತೀವಿ ಕಡಿಮೆ ಮಾಡ್ತೀವಿ. ಈಗ 1 ಎಕರೆ ಸಾವಯವ ಮಾಡಿದ, 3ನೇ ವರ್ಷ 2 ಎಕರೆ ಸಾವಯವ ಮಾಡಿದ, ಹಿಂಗೆ ಪ್ರತಿ ವರ್ಷ ನಮಗೆ ಮೊದಲೇ ಇದ್ದಂದ್ರೆ ಆರೋಗ್ಯ ಬೇಕಂದ್ರೆ ಹಾಲು ಬೇಕು. ಮೊದಲೇದು ಮಕ್ಕಳಿಗೆ ನಮಗೆ ಹಾಲು ಹಣ್ಣು ಎರಡು ಇತ್ತಂದ್ರೆ ಅವನು ಶಕ್ತಿ ಬರಕ್ಕೆ ಕಾರಣ. ಈಗ ಏನಾಗಿದೆ, ಮನುಷ್ಯನ ಶಕ್ತಿನೇ ಕಡಿಮೆ ಹಾಕೊಂತ ಹೋಗುತ್ತೆ. ಹಂಗಾಗಬಾರ್ದು ಅನ್ನೋದು ಇತ್ತಂದ್ರೆ ನಾವು ಸಾವಯವಕ್ಕೆ ಒಲವು ಕೊಡಬೇಕು. ಈ ವರ್ಷ ಒಂದು ಸ್ವಲ್ಪ 1-2 ವರ್ಷ ತ್ರಾಸಾಗ್ಬೋದು, ಮೊದಲನೇ ಸಾವಯವಕ್ಕೆ ನೀವು ಬಂದ್ರೆ ನಿನ್ನ ಪೂರ್ವಜರಿಂದ ಹಿಡ್ಕೊಂಡು ನಮ್ಮ ಮಕ್ಕಳ ಗಿರ್ಮ ಮಕ್ಕಳ ಇನ್ನೂ ಎಷ್ಟೋ ಕಾಲದೊಳಗೆ ನಾವು ಭೂಮಿ ಬೆಳಿಬಹುದು. ನೀವು ರಸಾಯನ ಹಾಕದ ಹಂಗೆ ಬಿಟ್ಟರು ಭೂಮಿ ಬೆಳೀತಿ, ಯಾಕಂದ್ರೆ ಬಿಸಿಲು ಮಳೆ ಗಾಳಿ ಏನೈತಲ್ಲ, ನಮ್ಮ ಭಾರತ ದೇಶದ ಭೂಮಿ ಅಂತ ಭೂಮಿ ಪರದೇಶದಾಗಿಲ್ಲ. ಈ ಭೂಮಿ ನೋಡಿ ಪರದೇಶದವ್ರು ಬಂದು ಉದ್ದಕ್ಕೆ ದೀಡ್ ನಮಸ್ಕಾರ ಹಾಕ್ತಾರ. ನಮ್ಮಲ್ಲಿ ರೈತರು ಅದನ್ನ ಸರಿಯಾಗಿ ಬೆಳೆ ತಕೊಳಕ್ ಬರ್ತವಲ್ದು. ರೈತ ವಿಜ್ಞಾನಿ ಆಗಬೇಕು. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗೈತೆ ರೈತನ ಅಂದ್ರೆ, ಮತ್ತೊಬ್ಬ ವ್ಯಾಪಾರಿ ಕೈಯಾಗ ಮತ್ತು ಸರ್ಕಾರದ ಒಂದು ಯೋಜನೆ ಇದು ನೋಡಿದ್ರಾಗ ಸರ್ಕಾರ ಬರ್ಡ್ ಆಗೈತೆ ಅಂದ್ರೆ ರೈತ ಇಷ್ಟು ಹೇಳ್ಬಹುದು. ಕ್ರಮೇಣವಾಗಿ ಒಂದು ಚಟ ಬಿಡ್ಬೇಕಾದ್ರೆ ಪೂರ್ತಿ ಆಗೋಲ್ಲ, ಬಿಡಬಾರ್ದು ಚಟ ಬಿಟ್ಟರು ವಂಚಿಕ ಆಕೈತಿ. ಹಂಗೆ ಭೂಮಿಯನ್ನು ಚಟಕ್ಕೆ ಕಂಟ್ಕೊಂಡಂಗೆ ಆಗೈತಿ. ಅದನ್ನು ಕ್ರಮೇಣ ಕಡಿಮೆ ಆಗೋದ್ರಿಂದ ರೈತರಿಗೆ ಒಳ್ಳೆ ಆಗ್ಬೋದು ಅಂತ ಆಶೆ ಐತಿ. ಭಾಳ ಸಂತೋಷ ದೇವನಗೌಡ್ರೆ. ಇವತ್ತು ರೈತ ಬಾಂಧವರ ಸ್ಥಿತಿಗತಿಗಳು ನೋಡ್ತಾ ಇದ್ರೆ ಅವರು ತಮ್ಮ ಜೀವನ ಕ್ರಮವನ್ನು ಬದಲಿ ಮಾಡಬೇಕು. ಈಗ ದೊಡ್ಡ ದೊಡ್ಡ ಯಂತ್ರಗಳನ್ನು ತೆಗೆದುಕೊಂಡು ನಾವು ಟ್ರ್ಯಾಕ್ಟರಿಂದ ನಾವು ಉಳುಮೆ ಮಾಡಿ ಅದೇನು ಇದಲ್ಲ, ಆದ್ರೆ ಏನಾಗ್ತದೆ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಬರೀ ಯಂತ್ರಗಳ ಉಪಯೋಗ ಮಾಡಿದ್ರೆ ಸಾಲುದಿಲ್ಲ. ಈ ಗಳೆ ಹೊಡೆಯುವಂಥದ್ದು ಪೂರ್ಣ ಕೆಳಗೆ ಹೋಗಬೇಕಾಗಿಲ್ಲ, ಸಸಿಗೆ ಎಷ್ಟು ಬೇಕೋ ಅಷ್ಟು ಮಣ್ಣನ್ನು ಮಾತ್ರ ಎಬ್ಬಿಸುವಂಥ ಈ ಗಳೆ ಹೊಡೆಯುವ ಲೆಕ್ಕಿತ್ತಲ್ಲ ನಾಲ್ಕೆತ್ತು ಎಂಟೆತ್ತು ಕಮತಾ, ಅದು ನಿಜವಾಗಿ ಕೂಡ ಆರೋಗ್ಯದಾಯಕವಾಗಿತ್ತು. ಆಮೇಲೆ ಸ್ವಲ್ಪ ಮಳೆ ಆದರೂ ಸಾಕಾಗ್ತಿತ್ತು, ಅದಕ್ಕೆ ಒಂದು ಒಳ್ಳೆ ಬೆಳೆ ಬೆಳೀತಿದ್ರು. ವಿಶೇಷವಾಗಿ ಕೆಂಪು ಮಣ್ಣಿನೊಳಗಂತೂ ಯಶಸ್ವಿಯಾಗಿ ನಮ್ಮ ರೈತರು ಲಾಭ ಮಾಡ್ಕೋತಿದ್ರು. ಈಗೂ ಕೂಡ ನಮ್ಮ ಈ ಕರೆ ಮಣ್ಣಿನೊಳಗೆ ಒಳ್ಳೆ ಉತ್ತಮವಾದ ಬೆಳೆಯನ್ನು ಬೆಳೀತಾ ಇದ್ದಾರೆ ರೈತರು. ಒಂದು ಕೋರಿಕೆ ಅಂದರೆ ಹೆಚ್ಚು ರಾಸಾಯನಿಕಗಳು ಉಪಯೋಗ ಮಾಡಬೇಡ್ರಿ, ಅಂತರ್ಬೆಳೆ ಬೆಳೀಲಿಕ್ಕೆ ಪ್ರಯತ್ನ ಮಾಡಿ, ಒಂದಕ್ಕೊಂದು ಸ್ಫೂರಕ ಆಗುವಂಗೆ ಮಾಡಿರಿ. ಈ ಒಂದು ಕೀಟಗಳು ಬಂದಾವ ಅಂದ್ರೆ ಅದನ್ನ ತಿನ್ನಕ್ಕೆ ಮತ್ತೊಂದು ಪಕ್ಷಿಗಳು ಬರೋವಂಗೆ ನೋಡ್ಕೋರಿ. ಆಗ ಅಂತರ ಹಣ್ಣಿನ ಗಿಡಗಳನ್ನು ಇಂಥವು ಬೆಳೀತಾ ಇದ್ರೆ ಬದುಕುಂಟ ಏನಾಗ್ತದೆ, ನಿಮ್ಮ ಒಂದು ಕೀಟಗಳಿಂದ ಪಕ್ಷಿಗಳು ನಿಮ್ಮನ್ನು ರಕ್ಷಣೆ ಮಾಡ್ತಾವ. ಆಮೇಲೆ ಬೇರೆ ಒಂದಿಷ್ಟು ಜೋಳದ ಜೊತೆಗೆ ಈ ತೊಗರಿ ಇವೆಲ್ಲ ಹಾಕೋದ್ರಿಂದ ಏನಾಗ್ತದೆ, ಒಂದಕ್ಕೊಂದು ಪೂರಕವಾಗಿ ಅವಾಗ ನಿಮ್ಮ ಖರ್ಚು ಕಡಿಮೆ ಆಗ್ತದೆ. ಆಮೇಲೆ ಎರಡು ಇನ್ಕಮ್ ಅದ, ತೊಗರಿ ಬರೋ ಸಮಯ ಬೇರೆ, ಜೋಳ ಬರೋ ಸಮಯ ಬೇರೆ, ಶೇಂಗಾ ಬರೋ ಸಮಯ ಬೇರೆ, ಹಿಂಗೆ ಬೇರೆ ಬೇರೆ ಹಾಕಿದಾಗ ಒಂದಿಲ್ಲದ ಇನ್ನೊಂದು ನಮ್ಮ ಕೈ ಹಿಡಿತದೆ. ಹಿಂಗಾಗಿ ನಾವು ಆರ್ಥಿಕವಾಗಿ ಸಬಲರಾಗಬೇಕು ಅಂದ್ರೆ ಸಮಗ್ರ ಕೃಷಿಯನ್ನು ಮಾಡೋದನ್ನು ಕಲೀರಿ, ಅಂತರ ಬೆಳೆ ಮಾಡಿ ಹೆಚ್ಚು ಹೆಚ್ಚು ಲಾಭದಾಯಕ ಕೃಷಿಯನ್ನು ಮಾಡಲಿಕ್ಕೆ ನಮ್ಮ ರೈತ ಬಾಂಧವರು ಮುಂದೆ ಬರಲಿ ಅಂತ ಆಸೆ ಮಾಡೋಣ. ಮಳೆ ಆದ್ರೆ ಏನಾಗಿಬಿಟ್ಟೈತೆ ಅಂದ್ರೆ ಭೂಮಿಯೊಳಗೆ ನೀರು ಹಿಡ್ಕೊಳ್ಳೋ ಶಕ್ತಿನೂ ಹೋಗ್ಬಿಟ್ಟದೆ. ಅದು ಏನಾಗೈತೆ ಅಂದ್ರೆ ರಸಾಯನ ಹಾಕಿ ಹಾಕಿ ಮೊದಲು ಇಷ್ಟು ಮೆದುವಿರ್ತಿತ್ತು ಮಣ್ಣು, ಈಗ ಬರೇ ಕಲ್ಲಿ ಅಡ್ಡಾಡಿದ್ರೆ ಮುಳ್ಳು ಚುಚ್ಚಂಗೆ ಚುಚ್ತೈತಿ. ಕಾರಣ ಏನಂತಂದ್ರೆ ರಸಾಯನ ಹಾಕಿ ಹಾಕಿ ನೀರಿನ ಇಟ್ಕೋಂತ ಶಕ್ತಿನೂ ಹೋಗ್ಬಿಟ್ಟಿತ್ತು. ಅಲ್ಲಿ ಸಾವಯವ ಪದಾರ್ಥನೇ ಇಲ್ಲ ಒಳಗೆ. ಒಂದು ಭೂಮಿ ಫಲವತ್ತತೆ ಆಗ್ಬೇಕಂದ್ರೆ ಸಾವಯವ ಗೊಬ್ಬರ, ಸಾವಯವ ಅಂದ್ರೆ ಏನು ಮೊದಲಂಗೆ ಏನು ಮಾಡ್ಬೇಕಂತಿಲ್ಲ, ನಮ್ಮಲ್ಲಿ ಸಗಣಿ ಗೊಬ್ಬರ, ದಂಟು, ಕುಳ್ಳು, ಕಟ್ಟಿಗೆ ಇಂಥದ್ರಿಂದ ಏನು ತಯಾರು ಮಾಡ್ತೀವೋ ಅದ್ರಾಗಿನ ಬ್ಯಾಕ್ಟೀರಿಯಾ ಹೆಚ್ಚು ಹಾಕೋ, ಅದರಿಂದ ನೀರು ಹಿಡ್ಕೋ ಶಕ್ತಿನೂ ಹೆಚ್ಚು ಆಗೈತಿ, ಭೂಮಿ ಶಕ್ತಿನೂ ಹಾಕತ್ತೆ. ಇವತ್ತಿನ ಪರಿಸ್ಥಿತಿ ಭೂಮಿ ಶಕ್ತಿನೂ ಕಡಿಮೆ ಆಗೈತಿ, ಮನುಷ್ಯನ ಶಕ್ತಿನೂ ಕಡಿಮೆ ಆಗಿ. ಒಂದು ಇನ್ನು ಮಾರ್ಕೆಟಿಂದು ಕಂಪೇರ್ ಮಾಡಿದಾಗ ಸಾವಯವ ನಮ್ಮಲ್ಲಿದ ಹಾಕಿ ನಾವು ಏನು ತಕ್ಕೊಂತೀವಿ ಅದಕ್ಕೆ ಅಲ್ಲಿ ಹೊರಗಿಂದ ಈಗ ಒಂದು ಚೀಲ ಗೊಬ್ಬರ ತರಬೇಕಂದ್ರೆ 15-16 ನೂರು ರೂಪಾಯಿ ಬೇಕು. ಒಂದು ಎಣ್ಣೆ ಬಾಟಲ್ ತರ ಒಂದು 100 ml ಗೆ 350-60 ರೂಪಾಯಿ ಎಣ್ಣೆ ತಂದು ಕುಡಿಬೇಕಂದ್ರೆ ಒಂದು ಎಕರೆಗೆ 2 ಬಾಟಲ್ ಅಂತಾರೆ, ಒಬ್ರು 1 ಬಾಟಲ್ ಅಂತಾರೆ, ಅದು 1000 ಗಟ್ಟಲೆ ಖರ್ಚು ಬರ್ತದೆ. ಆ ಖರ್ಚು ಮಾಡಿ ನಾವು ಎಣ್ಣೆ ಹೊಡೆದೇವು ಅಂತಂದ್ರೆ ನಮ್ಮ ಭೂಮಿಯಾಗಿರ್ತಕ್ಕಂಥ ಎಲ್ಲ ಕೀಟನು ಹೋಗ್ಬಿಡ್ತಾವೆ. ಆಮ್ಯಾಗೆ ನೀರು ಹರಿತು, ಮೊದಲು ಕೆರೆಯಾಗ ನೀರು ಆರಾಮ್ ಕುಡ್ತಿದ್ರು ಗ್ರಾಮದೊಳಗೆ, ಇವತ್ತು ಎಲ್ಲಿಯೂ ಕೆರೆ ಅನ್ನಿಲ್ಲ, ಮನೆಯಾಗಿಂದ ಬಾಟ್ಲಿ ತುಂಬಿಕೊಂಡು ಹೋಗುವಂತ ಪರಿಸ್ಥಿತಿ ಏನಾಗ್ಬಿಟ್ಟೈತಿ, ಅದನ್ನ ಕೂಡಾಕಾಗೋದಿಲ್ಲ. ಎಲ್ಲ ಪೈಜನ್ ಎಣ್ಣೆ ಹೊಡೆದಿದ್ದು, ರಸ ಹೊಡೆದಿದ್ದು, ಹೋಗಿ ನೀರು ಹರಿದ್ ನಿಂತರ ಮೊದಲು ತೆಂಗಿನ ಹಾಲಿದ್ದಂಗಿರ್ತಿದ್ದು, ಆ ಮ್ಯಾಗಿನ ನೀರು ಅಗಲ ಮಾಡಿಕೊಂಡು ನೀರು ಕುಡಿದ್ರೆ ಕುಡಿತಿದ್ರು. ಇವತ್ತಿನ ಪರಿಸ್ಥಿತಿ ಎಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆ. ಯಾಕೆ ಇದು ಮಾನವ ದುರಾಶೆಯಿಂದ ಆಗತ್ತೆ ಅಂತ ನಮ್ಗೆ ಬಹಳ ಉತ್ಪನ್ನ ಬೆಳಿಬೇಕು, ಲಘು ಬೆಳಿಬೇಕು. ಏನೋ ಒಮ್ಮೆ ಹಸಿರು ಕ್ರಾಂತಿ ಮಾಡ್ಬೇಕಂತ ಸರ್ಕಾರದವರು ಯೋಜನಾ ತಂದ್ರು, ಆ ಯೋಜನೆಯಿಂದ ತೊಂದರೆಯನ್ನೇ ಆಗಿತ್ತು ರೈತರಿಗೆ ಒಳ್ಳೇದಾಗಿ. ಅವಾಗ ಅನಿವಾರ್ಯ ಇತ್ತು, ಯಾಕಂದ್ರೆ ಅವಾಗ ಹೆಚ್ಚು ಉತ್ಪನ್ನ ಆಗಬೇಕಾಗಿತ್ತು, ಬೆಳಿಬೇಕು. ಯಾಕಂದ್ರೆ ನಾವು ಬೇರೆ ರಾಷ್ಟ್ರಗಳ ಮುಂದೆ ನಾವು ತಲೆ ತಗ್ಗಿಸಿ ನಿಲ್ಬೇಕಾಗಿತ್ತು, ಯಾಕಂದ್ರೆ ಆಹಾರದ ಒಂದು ಪ್ರಮಾಣದ ಕಡಿಮೆ ಇದ್ದುದರಿಂದ ಹೆಚ್ಚು ಆಮದು ಮಾಡ್ಕೊಳ್ಬೇಕಾಗಿತ್ತು. ಸಾಕಷ್ಟು ಇಂಗ್ಲೆಂಡ್ ಅಂತ ಗೋಧಿಯನ್ನ ತರಿಸಿದ್ವಿ. ಆದ್ರೆ ಏನಪ್ಪ ಇವರಿಷ್ಟು ಇನ್ನು ಸ್ವಾವಲಂಬನೆ ಗಳಿಸಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನೋಡಿ ಅಲ್ಲ ಕೊಡ್ತಿದ್ರು, ಅದ್ರ ತಕ್ಕಂಗೆ ಲಾಭ ಕೇಳುತ್ತಿದ್ರು. ಹಿಂಗಾಗಿ ಮತ್ತು ಸಾಕಷ್ಟು ಬಡತನ ಇತ್ತು. ಈಗ ಏನಾಗಿದೆ, ಸದೃಢ ಆಗಿದೆ ಆ ನಿಟ್ಟಿನೊಳಗೆ. ಆದ್ರೆ ಒಂದು ಅಂದ್ರೆ ಅತಿ ರಾಸಾಯನಿಕ ಬಳಕೆ ಆರೋಗ್ಯಕ್ಕೆ ಮಾರಕ ಆಗಿದೆ. ಇನ್ನ ಮೇಲೆ ನಾವು ಹುಷಾರಿಂದ ಇರೋಣ, ಸಾವಯವದತ್ತ ಮರಳಿ ಬರೋಣ. ಅದು ಇದು ಎರಡು ಕೂಡಿ ಬ್ಯಾಲೆನ್ಸ್ ಮಾಡಿ ಜೀವನದೊಳಗೆ ನಮ್ಮ ಮಣ್ಣಿನಲ್ಲಿ ಜೀವ ಇದೆ ಅಂದ್ರೆ ನಮಗೆ ಜೀವ ಇದೆ. ಮಣ್ಣಿನಲ್ಲಿ ಜೀವ ಇರೋದನ್ನ ನೋಡ್ಕೊಳ್ಳೋದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ ಅಂತ ಹರಿಸ್ತಾ ಬಹಳ ವಿಸ್ತೃತವಾಗಿ ನೀವು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ. ಈಗ ತಮ್ಮಂತಹ ರೈತರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳೀತಾ ಇದ್ದಾರೆ, ನಿಗಾ ವಹಿಸ್ತಾ ಇದ್ದಾರೆ. ಅದು ಹೆಚ್ಚು ಹೆಚ್ಚಾಗಲಿ, 1000 ಲಕ್ಷ ಆಗಲಿ, 1000 ಕೋಟಿ ಆಗಲಿ, ಅವಾಗ ಏನಾಗ್ತದೆ ನಮ್ದು ಸುಭಿಕ್ಷೆ ನಾಡು ಆಗ್ತದೆ ಅಂತ ಹೇಳಿ ನಾವು ಹರಿಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಒಳ್ಳೆ ಮಾರ್ಗದರ್ಶನ ಮಾಡಿದ್ದೀರಿ. ರೈತ ಬಾಂಧವರ ಆ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕಾರ್ಯರೂಪಕ್ಕೆ ತರಲಿ, ಭೂತಾಯಿಯನ್ನು ರಕ್ಷಣೆ ಮಾಡಲಿ, ಜೊತೆಗೆ ಆ ಮೂಲಕ ನಮ್ಮೆಲ್ಲರನ್ನು ರಕ್ಷಣೆ ಮಾಡಲಿ ಅಂತ ಹರಿಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ದೇವನಗೌಡ ಪಾಟೀಲ್ ರೀ, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಸಾವಯವ ಕೃಷಿಯ ಮಹತ್ವ ಕುರಿತು ಹುಬ್ಬಳ್ಳಿಯ ಯಶಸ್ವಿ ಕೃಷಿಕ ದೇವನಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್, ಸಂಕಲನ ಸುಮಾ ಸುರೇಶ್. ಇದುವರೆಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಗೋಕಾಕ್ ತಾಲೂಕಿನ ಕಲ್ಲೊಳ್ಳಿಯ ಮಾಂದೇಶುಗಾರ್ ಮತ್ತು ಸಂಗಡಿಗರಿಂದ ಸಂಬಾಳ ವಾದನ. Yeah. We'll be right back.